ಬಿರ್ಲಾ ಅವರ ಸಂದರ್ಶನದ ಮುದ್ರಿತ ಪ್ರಸಾರ ರಾತ್ರಿ 10 ಗಂಟೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೇಳುವಿರಿ. ಕಣ್ಣು ಉರಿತಾ ಇದೆ, ವಾಂತಿ ಬಂದ ಹಾಗಾಗ್ತಿದೆ. ಹಲೋ ಸರ್, ಸ್ವಲ್ಪ ಸಿಗರೇಟ್ನ ಹೊರಗೆ ಎಸಿತೀರಾ? ರೀ, ನಾನ್ ಸೇತಿರೋದು ನನ್ ಬಾಯಿಲಿ. ಬೇಕಾದ್ರೆ ಬಸ್ ಹಿಡಿದು ಬೇರೆ ಬಸ್ಸಲ್ಲೋ ಕಾರಲ್ಲೋ ಹೋಗ್ರಿ. ಬಂದ್ಬಿಟ್ರು ಹೇಳಕ್ಕೆ. ಏನ್ರಿ, ಏನ್ ದಬಾಯಿಸ್ತೀರಾ? ಸಿಗರೇಟ್ ಬಿಸಾಡ್ರಿ. ಕಾಣಿಸೋದಿಲ್ವಾ ಅಲ್ಲಿ ಬೋರ್ಡ್ ಸಿಗರೇಟ್ ಸೇದ್ಬಾರ್ದು ಅಂತ? ಬೇಕಾದ್ರೆ ನಿಮ್ ಮನೇಲಿ ಸೇದ್ರಿ. ಕಂಡಕ್ಟ್ರೆ, ಇಳಿಸ್ರಿ ಅವ್ರನ್ನ ಬಸ್ಸಿಂದ. ಮೋಜಿಗಾಗಿ ಆರಂಭಿಸುವ ತಾಂಬೂಲ ಬೀಡಿ ಸಿಗರೇಟುಗಳ ಸೇವನೆಯಿಂದ ಬಾಯಿಯ ನೈರ್ಮಲ್ಯವೂ ಹಾಳು, ಜೊತೆಗೆ ಭೀಕರ ಕ್ಯಾನ್ಸರ್ ರೋಗಕ್ಕೂ ಇದು ಕಾರಣವಾಗಬಹುದು. ಜೋಕೆ ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಶುಗಳಿಗೆ ಹಾಕುವ ಲಸಿಕೆಗಳ ಮಹತ್ವ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ಎಸ್ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ, ನಂತರ ಪೇಟೆ ಧಾರಣೆ, ಹವಾಮಾನ ವರದಿ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಅಣ್ಣಂದ್ರೆ ಅಕ್ಕಂದ್ರೆ, ನಿಮ್ಗೂ ಫೋನ್ ಬಂದಿದ್ಯಾ? ನಾವು ಕಸ್ಟಮ್ ಡಿಪಾರ್ಟ್ಮೆಂಟ್ ನಿಂದ ನಿಮ್ಮ ಡ್ರಗ್ಸ್ ನ ಪಾರ್ಸೆಲ್ ಸಿಕ್ಕಿ ಬಿದ್ದಿದೆ ಅಂತ. ಅರೆ, ಮೊದ್ಲು ಹಾಗೆ ಬೆದರಿಸ್ತಾರೆ, ಆಮೇಲೆ ಹಣ ಕಳಿಸೋಕೆ ಹೇಳ್ತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಹಾಗೆ ಬೆದರಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ದಿವಾಲಿ ಬೋಣ ಸಿಗ್ತಾಯನು, ಅದಕ್ಕಿಂತ ದೊಡ್ಡ ಶೀಘ್ರವ್ರೆ. ಏನಾಯ್ತು, ದೀಪಾವಳಿ ನೋಟ್ರಿ ಸಿಗ್ತಾ ಇದೆ, ಅದಕ್ಕಿಂತ ದೊಡ್ಡ. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ಗದಲ್ಲೇ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಈಗ ಕೇಳಿ, ಪಶುಗಳಿಗೆ ಹಾಕುವ ಲಸಿಕೆಗಳ ಮಹತ್ವ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಪಶುಗಳಲ್ಲಿ ಕಂಡು ಬರುವಂತಹ ರೋಗಗಳನ್ನು ತಡೆಗಟ್ಟುವಲ್ಲಿ ಈ ಒಂದು ಲಸಿಕೆಗಳ ಮಹತ್ವ ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ದಾವಣಗೆರೆ ಜಿಲ್ಲೆಯ ಜಗಳೂರಿನ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಎಸ್ ರಾಮಚಂದ್ರಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಇವತ್ತಿನ ಒಂದು ದಿನದಲ್ಲಿ ಈ ಒಂದು ಪಶು ಸಾಕಾಣಿಕೆಯಲ್ಲಿ ಸಾಕಷ್ಟು ನಾವು ಸಾಂಕ್ರಾಮಿಕ ರೋಗಗಳನ್ನ ಕಾಣ್ತಾ ಇದ್ದೇವೆ. ಅಂದ್ರೆ ಈ ಒಂದು ಸಾಂಕ್ರಾಮಿಕ ರೋಗಗಳ ಒಂದು ನಿರ್ವಹಣೆಯಲ್ಲಿ ಈ ಒಂದು ಲಸಿಕೆಗಳ ಪಾತ್ರ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಹೇಳಿ ಸರ್. ಮುಖ್ಯವಾಗಿ ನಾವ್ ಹೇಳ್ಬೇಕಂತಂದ್ರೆ, ನಾವು ಲಸಿಕೆ ಕೊಡ್ತೀವಿ ರೋಗ ಬರೋದಕ್ಕಿಂತ ಮುಂಚೆ ತಡೆಗಟ್ಟೋದಕ್ಕೆ. ಈಗ ಲಸಿಕೆ ಅಂದ್ರೆ ಏನಪ್ಪಾ, ಯಾವುದೇ ಒಂದು ರೋಗಕ್ಕೆ ಪ್ರತಿರೋಧಕ ಅಂದ್ರೆ ಇಮ್ಯುನಿಟಿ ಶಕ್ತಿಯನ್ನು ಉತ್ಪಾದಿಸುವ ಪ್ರತಿಜನಕ ಅಂದ್ರೆ ಆಂಟಿಜೆನಿಕ್ ನೀಡುವ ಪ್ರಕ್ರಿಯೆಗೆ ವ್ಯಾಕ್ಸಿನೇಷನ್ ಅಥವಾ ಲಸಿಕೆ ಹಾಕುವುದು ಎಂದು ಕರಿತೀವಿ. ಲಸಿಕೆಗಳನ್ನು ತಯಾರಿಸುವಾಗ ವೈರಾಣು, ಬ್ಯಾಕ್ಟೀರಿಯಾ ಅಥವಾ ಅವುಗಳ ಭಾಗವನ್ನು ತೀವ್ರತರವಾದ ಪ್ರಕ್ರಿಯೆಗೆ ಒಳಪಡಿಸಿ ಅಥವಾ ಜೀವ ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದು ಇಂತಹ ಪದಾರ್ಥಗಳನ್ನು ಅಡ್ಜುವೆಂಟ್ಸ್ಗಳೊಂದಿಗೆ ಮಿಶ್ರಣ ಮಾಡಿ ಉತ್ಪಾದಿಸುತ್ತದೆ. ಲಸಿಕೆಗಳನ್ನು ಅಂದರೆ ಆಂಟಿಜೆನ್ ಪ್ರಾಣಿಯ ದೇಹದೊಳಗೆ ಸೇರಿಸಿದಾಗ ದೇಹದಲ್ಲಿ ನಿಗದಿತ ವೈರಾಣು ಅಥವಾ ಬ್ಯಾಕ್ಟೀರಿಯಾ ವಿರುದ್ಧ ದೃಷ್ಟಿನಲ್ಲಿ ಸಸಾರಜನಕಯುಕ್ತ ಅಂಶಗಳು ಅಂದ್ರೆ ಪ್ರತಿರೋಧಕ ಕಣಗಳು ಅಂದ್ರೆ ಆಂಟಿಬಾಡೀಸ್ ಅಥವಾ ಇಮ್ಯುನೋಬಾಡೀಸ್ ಉತ್ಪತ್ತಿಯಾಗುತ್ತವೆ. ಇಂಥವಳಿಕೆ ಇಮ್ಯುನೈಜೇಷನ್ ಅಂತ ಹೇಳ್ತೀವಿ. ಲಸಿಕೆ ಕೊಟ್ಟು ರೋಗಾಣುಗಳು ದೇಹವನ್ನು ಪ್ರವೇಶ ಮಾಡಿದಾಗ ದೇಹದಲ್ಲಿರುವ ಅವುಗಳನ್ನು ಪ್ರತಿರೋಧಿಸುತ್ತವೆ. ಇದಲ್ಲದೆ ದೇಹವು ಕೂಡ ರೋಗಕಾರ ಕಣಗಳನ್ನು ನಿರ್ದಿಷ್ಟವಾಗಿ ಗುರುತಿಸಿ ಅವುಗಳ ವಿರುದ್ಧ ಅಂದ್ರೆ ಪ್ರತಿರೋಧಕ ಕಣಗಳನ್ನು ಕಡಿಮೆ ಅವಧಿಯಲ್ಲಿ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈಗ ಲಸಿಕೆ ಹಾಕಿದ ಪ್ರಾಣಿಗಳ ರೋಗಾಣು ಪ್ರವೇಶ ಮಾಡ್ತಲ್ಲ, ಆ ರೋಗಾಣುವಿನೊಂದಿಗೆ ಅಂಟಿಕೊಳ್ಳುವುದರಿಂದ ಅವುಗಳ ಬೆಳವಣಿಗೆಯನ್ನು ನಿಯಂತ್ರಣಗೊಳಿಸಿ ರೋಗೋದ್ರೇಕ ಆಗುವುದನ್ನು ತಡೆಗಟ್ಟುತ್ತದೆ. ಇದು ಲಸಿಕೆ ವಿಧಾನ ಅಂತ ನಾವು ಹೇಳ್ತೀವಿ. ಅಂದ್ರೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಈಗ ಯಾವುದೇ ಒಂದು ರೋಗಾಣು ದೇಹದೊಳಗೆ ಎಂಟ್ರಿ ಆದಾಗ ನಾವು ಲಸಿಕೆ ಕೊಟ್ಟಿರ್ತೀವಲ್ಲ, ಆಂಟಿಬಾಡೀಸ್ ಅಂದ್ರೆ ಇಮ್ಯುನೋ ಬಾಡೀಸ್ ಉತ್ಪತ್ತಿ ಮಾಡ್ತದೆ. ಉತ್ಪತ್ತಿ ಮಾಡಿದ್ಮೇಲೆ ಆ ರೋಗಾಣು ಎಂಟ್ರಿ ಆದ ತಕ್ಷಣ ಯುದ್ಧ ಆಗುತ್ತೆ. ನಮ್ಮ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜಗಳು ಯಾವ ತರ ಯುದ್ಧ ಮಾಡ್ತಿದ್ರು ಅದೇ ತರ ಒಂದು ವೈರಾಣು ಎಂಟ್ರಿ ಆದ್ರೆ ದೇಹದಲ್ಲಿ ರೋಗಾಣು ವಿರುದ್ಧ ಯುದ್ಧ ಆಗುತ್ತೆ. ಆವಾಗ ನಿರೋಧಕ ಶಕ್ತಿ ತಡೆಗಟ್ಟುತ್ತೆ. ಇದು ಲಸಿಕಾ ಕಾರ್ಯಕ್ರಮ ವಿಧಾನಗಳು. ಸರ್, ಈಗ ಸಾಮಾನ್ಯವಾಗಿ ಲಸಿಕೆಗಳನ್ನ ಕೊಡುವಂತಹ ಒಂದು ಟೈಮ್ ಅಂತಂದ್ರೆ ವರ್ಷದ ಯಾವ ಯಾವ ಕಾಲದಲ್ಲಿ ಯಾವ್ಯಾವ ಕಾಯಿಲೆಗೆ ಯಾವ ಟೈಮ್ ಎಷ್ಟೆಷ್ಟು ಬಾರಿ ಲಸಿಕೆಗಳನ್ನ ಕೊಡಲಾಗುತ್ತೆ ಸರ್? ಈಗ ಲಸಿಕೆಗಳಂದ್ರೆ ಈಗ ಮುಂಗಾರು ಸ್ಟಾರ್ಟ್ ಆದ್ರೆ ಕೆಲವು ರೋಗಗಳು ಬರ್ತವೆ. ಗಂಟಲು ಬೇನೆ, ಚಪ್ಪೆ ಬೇನೆ, ನರಡಿ ರೋಗ ಅಂದ್ರೆ ಆಂಥ್ರಾಕ್ಸ್ ಬರ್ತವೆ, ಕರುಳು ಬೇನೆ ಬರ್ತತೆ, ಇವೆಲ್ಲ ಬರ್ತವೆ. ಮೊದಲನೇದಾಗಿ ಗಂಟಲು ಬೇನೆ, ಇದು ವ್ಯಾಕ್ಸಿನ್ ಕೊಡ್ತೀವಿ. ವ್ಯಾಕ್ಸಿನ್ ಒಂದೇ ವರ್ಷ, ಅದು ವರ್ಷಕ್ಕೊಂದ್ಸರಿ ಕೊಡ್ತೀವಿ. ಗಂಟಲು ವರ್ಷದಲ್ಲಿ ಒಂದ್ ಬಾರಿ ಕೊಡ್ತೀವಿ. ಈ ಗಂಟಲು ಬೇನೆ ಅಂದ್ರೇನು, ಯಾವ ತರ ಇರ್ತತಿ ರೋಗ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಎಮರಾಜಿಕ್ ಸೆಪ್ಟಿಸೀಮಿಯಾ ಅಂತೀವಿ. ಇದರ ರೋಗಾಣು ಪ್ಯಾಸ್ಟ್ರೋಲಾ ಮಲ್ಟೋಸೀಡಾ ಅಂತ ಕರಿತೀವಿ. ಇದು ಮಾನ್ಸೂನ್ ನಲ್ಲಿ ಬರೋದು ಅಂದ್ರೆ ಮುಂಗಾರು ಬರ್ತತಿ. ಇದ್ರಲ್ಲಿ ಮೂರ್ ಫಾರ್ಮ್ ಬರ್ತತಿ, ಒಂದ್ ಎಡಿಮಾಟಸ್ ಫಾರ್ಮ್, ನಿಮೋನಿಕ್ ಫಾರ್ಮ್, ಎಂಟ್ರಿಕ್ ಫಾರ್ಮ್. ಅಂದ್ರೆ ಮೂರು ವಿಧಾನದಲ್ಲಿ ಎಡಿಮಾಟಸ್ ಫಾರ್ಮ್ ಅಂತಂದ್ರೆ ಜೊಲ್ ಸುರಿಸ್ತತೆ, ಗದ್ದ ಬಾವು ಬರ್ತತೆ, ನಾಲ್ಗೆ ಎಲ್ಲ ಹೊರಚಚ್ಚುತ್ತೆ. ಇನ್ನೊಂದು ನಿಮೋನಿಕ್ ಫಾರ್ಮ್ ಅಂದ್ರೆ ಲಂಗ್ಸ್ ಅಲ್ಲಿ ಅಂದ್ರೆ ಶ್ವಾಸಕೋಶಗಳಲ್ಲಿ ಆರಡೋದು. ಎಂಟ್ರಿಕ್ ಫಾರ್ಮ್ ಅಂತಂದ್ರೆ ಕರುಳಲ್ಲಿ ಅತಿಸಾರ ಭೇದಿ ಆಗ್ತದೆ. ಈ ಮೂರು ಫಾರ್ಮ್ ಅಲ್ಲಿ ಕಂಡು ಕೊಡ್ತದೆ. ಜ್ವರನೂ ಇರ್ತತಿ ಇಲ್ಲಂತಲ್ಲ. ಇದಕ್ಕೆ ಟ್ರೀಟ್ಮೆಂಟ್ ಮೊದಲೇ ಹೇಳದ್ನಲ್ಲ, ವ್ಯಾಕ್ಸಿನೇಷನ್ ಮಾಡ್ಬೇಕು. ವ್ಯಾಕ್ಸಿನೇಷನ್ ಮಾಡಿದ್ರೆ ಇದು ರೋಗ ಬರಲ್ಲ, ವರ್ಷಕ್ಕೊಂದ್ಸರಿ ವ್ಯಾಕ್ಸಿನೇಷನ್. ಇನ್ನು ಚಪ್ಪೆ ಬೇನೆ ರೋಗ, ಚಪ್ಪೆ ಬೇನೆ ಅಂದ್ರೆ ಬ್ಲಾಕ್ ವಾಟರ್ ಅಂತ ಕರಿತೀವಿ. ಇದು ಬ್ಯಾಕ್ಟೀರಿಯಲ್ ಡಿಸೀಸ್, ಇದು ಮುಂಗಾರಲ್ಲಿ ಬರ್ತದೆ. ಕ್ಲಾಸ್ಟಿಡಿಯಂ ಚೌವ ಎಂಬ ಬ್ಯಾಕ್ಟೀರಿಯಲ್ ಬರ್ತದೆ, ರೋಗಾಣದಿಂದ ಬರ್ತದೆ. ಇದು ಯಥೇಚ್ಛವಾಗಿ ಕರುಗಳಲ್ಲಿ ಬರ್ತದೆ, ಅಂದ್ರೆ ಈ ಓರಿ ಕರುಗಳು, ಆಕಳ ಕರುಗಳು, ಎಮ್ಮೆ ಕರುಗಳು ಸಾಮಾನ್ಯ ಓರಿ ಕರುಗಳಿಗೆ ಜಾಸ್ತಿ ಬರ್ತದೆ. ಎರಡು ವರ್ಷದ ಒಳಗಡೆ ಇರ್ತಕ್ಕಂಥದ್ದು ಜಾಸ್ತಿ ಬರ್ತವೆ. ಇದು ಮುಂಗಾರು ಆಗಿರ್ತಕ್ಕಂತ ರೋಗ. ಇದಕ್ಕೂ ಟ್ರೀಟ್ಮೆಂಟ್ ಇದೆ, ವ್ಯಾಕ್ಸಿನೇಷನ್ ಮಾಡಬೇಕು. ಇದು ಚಿಹ್ನೆಗಳೇನಂತಂದ್ರೆ ಕಾಲುಗಳು, ಚಪ್ಪೆ ರೋಗ ಚಿಹ್ನೆಗಳು, ಕಾಲು ವಿಪರೀತ ಬಾವು ಬರ್ತದೆ. ಅಂದ್ರೆ ನಾವು ಹಿಂಗೆ ಪಿಟ್ ಮಾಡಿದ್ರೆ ಬುರುಗ್ ಬುರ್ ಬುರುಗು ಅಂತ ಸೌಂಡ್ ಬರ್ತದೆ, ಬಾವು ಬರ್ತದೆ, ಯತಿಸಾರ ಜ್ವರ ಇರ್ತದೆ. ಇದು ಚಪ್ಪೆ ಬೇನೆ ರೋಗ ಅಂದ್ರೆ ಚಪ್ಪೆಗೆ ಬರ್ತದಲ್ಲ, ಅದು ಚಪ್ಪೆ ಬೇನೆ ರೋಗ ಅಂತ ಕರಿತೀವಿ ನಾವು. ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಮುಂಜಾಗ್ರತೆ ಕ್ರಮವಾಗಿ ಲಸಿಕೆ ಇದೆ. ಅಂದ್ರೆ ಅದನ್ನ ವರ್ಷದ ಯಾವ ಕಾಲದಲ್ಲಿ ಕೊಡ್ತಾರೆ ಸರ್? ಮುಂಗಾರು ಮೊದಲೇ ಸ್ಟಾರ್ಟ್ ಆಗಿಂತ ಮೊದಲೇ ಕೊಡ್ಬೇಕು, ಕೊಟ್ರೆ ಈ ರೋಗಗಳು ತಡೆಗಟ್ಟುತ್ತವೆ. ಇನ್ನು ನರಡಿ ರೋಗ, ನರಡಿ ರೋಗ ಅಂತಂದ್ರೆ ಆಂಥ್ರಾಕ್ಸ್. ನರಡಿ ರೋಗದ ಒಂದು ಚಿಹ್ನೆ ಯಾವ ರೀತಿ? ಆ ಚಿಹ್ನೆ ಹೇಳ್ತೀನಿ ಅದಕ್ಕೆ. ಇದು ಬ್ಯಾಸಿಲಸ್ ಆಂಥ್ರಾಸಿಸ್ ಎಂಬ ರೋಗಾಣದಿಂದ ಬರ್ತದೆ. ಇದು ಬಹಳ ಜ್ವರ ಇರ್ತದೆ. ಇದು ಸಡನ್ ಡೆತ್, ಬ್ಲೀಡಿಂಗ್ ಫ್ರಮ್ ನ್ಯಾಚುರಲ್ ಆರಿಫೈಸಸ್, ಸಡನ್ ಡೆತ್. ಇದಕ್ಕಿದ್ದಂಗೆ ಸತ್ತೋಗ್ಬಿಡ್ತವೆ. ಆ ರೋಗ ಚಿಹ್ನೆಗಳು ಏನೂ ತೋರಿಸಲ್ಲ. ಅಂದ್ರೆ ಹೆಂಗ್ ಸಾಯ್ತಾವ ಅಂದ್ರೆ ಬಾಯಲ್ಲಿ ಮತ್ತೆ ಗುದದ್ವಾರದಲ್ಲಿ ರಕ್ತ ಬಂದ್ಬಿಡ್ತದೆ, ಫ್ರೆಶ್ ಬ್ಲಡ್, ಸಡನ್ ಡೆತ್ ಆಗುತ್ತೆ. ಇದಕ್ಕೆ ವ್ಯಾಕ್ಸಿನೇಷನ್ ಮಾಡ್ಬೇಕು. ಇದು ವರ್ಷಕ್ಕೊಂದ್ಸರಿ ಮಾಡ್ತೀವಿ ನಾವು. ಯಾವ ಟೈಮ್ನಲ್ಲಿ ಕೊಡ್ತೀರಿ ಸರ್? ಅದು ಮುಂಗಾರೆ ಸರ್. ಈಗ ಕುರಿ ಮೇಕೆಗಳಲ್ಲಿ ಅಂತಂದ್ರೆ ಯಾವ ಯಾವ ಕಾಯಿಲೆಗಳಿಗೆ ಬರಬಾರದು ಅಂತ ಹೇಳಿ ಮುಂಜಾಗ್ರತೆ ಕ್ರಮವಾಗಿ ಯಾವಾಗ ಲಸಿಕೆ? ಕರುಳು ಬೇನೆ, ಅದು ಮುಂಜಾಗ್ರತೆ ವರ್ಷಕ್ಕೆ ಸರಿ ಆಗ್ತೀವಿ. ಅದು ಲಸಿಕೆ, ಇಟಿ ವ್ಯಾಕ್ಸಿನೇಷನ್ ಮಾಡ್ಬೇಕು. ಅದು ಇದು ಏನ್ ಗೊತ್ತಾ, ಮುಖ್ಯವಾಗಿ ಬರೋದು ವ್ಯಾಕ್ಸಿನೇಷನ್ ಮಾಡ್ಬೇಕು, ವರ್ಷಕ್ಕೆ ಸರಿ ಮಾಡ್ತೀವಿ. ಜೊತೆಗೆ ಈ ಕರುಳು ಬೇನೆ ಏನಾಗುತ್ತೆ ಗೊತ್ತಾ, ಕುರಿ ಮೇಕೆ ಮರಿಗಳಲ್ಲಿ ಬರ್ತದೆ. ಅಂದ್ರೆ ಲ್ಯಾಂಬ್ ಅಂತ ಹೇಳ್ತೀವಿ, ಮರಿಗಳಲ್ಲಿ ಬರ್ತದೆ. ಅಂದ್ರೆ ಕುರಿ ಮೇಕೆಗಳಲ್ಲಿ ಕರುಳು ಬೇನೆ ರೋಗ ಬಂದಾಗ ಅಲ್ಲಿ ಯಾವ ರೀತಿ ಚಿಹ್ನೆಗಳು ಇರ್ತವೆ? ಚಿಹ್ನೆಗಳು ಇರ್ತವೆ. ಇದು ಕ್ಲಾಸ್ಟಿಡಿಯಂ ಪರ್ಫಿಂಜಸ್ ಟೈಪ್ ಡಿ ಇಂದ ಬರ್ತದೆ ಈ ರೋಗಾಣು, ಬ್ಯಾಕ್ಟೀರಿಯಾದಿಂದ. ಇದು ಮುಖ್ಯವಾಗಿ ಏನಂತಂದ್ರೆ ಇದು ಪಲ್ಪಿ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ನಾವು. ಜೊತೆಗೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಅಂದ್ರೆ ಉಸಿರು ಕಟ್ಟೋದು, ಬಾವು ಬರೋದು, ಉಸಿರಾಟ ತೊಂದರೆ ಆಗ್ತದೆ, ಹೊಟ್ಟೆ ಉಬ್ಬರ ಬರೋದು, ಪಿಟ್ಸ್ ಒಂಥರ ಬರೋದು, ಸರ್ಕ್ಲೆಂಟ್ ಡಿಸೀಸಸ್ ಅಂತ ಹೇಳ್ತೀವಿ ನಾವು ಇದನ್ನ. ಮತ್ತೆ ಭೇದಿ ಮಾಡ್ಕೊಳ್ಳೋದು, ಇದಕ್ಕಿದಂಗೆ ಸಾಯೋದು. ರೈತರು ಹೇಳ್ತಾರೆ, ಸರ್ ಬೆಳಿಗ್ಗೆ ಚೆನ್ನಾಗಿತ್ತು, ಸಾಯಂಕಾಲ ಸುಮ್ಮನೆ ಹಿಂಗೆ ಒಂದ್ ರೌಂಡ್ ಹಾಕಿ ಇದಕ್ಕಿದಂಗೆ ಸತ್ತೋಗ್ಬಿಡ್ತು ಅಂತ ಹೇಳ್ತಾರೆ. ಇದು ಕುರಿ ಮೇಕೆ ಇಳಿದು ಬರ್ತಕ್ಕಂಥದ್ದು, ಸಡನ್ ಡೆತ್, ಅದೇನು ಚಿನ್ನ ತೋರಿಸಲ್ಲ. ಇದಕ್ಕೆ ಮುಂಜಾಗ್ರತೆ ಕ್ರಮ, ವರ್ಷಕ್ಕೆ ಎರಡ್ ಸರಿ ವ್ಯಾಕ್ಸಿನ್ ಮಾಡ್ಕೋಬೇಕು ನಾವು. ಯಾವ ಟೈಮ್ನಲ್ಲಿ ಕೊಡೋದು ಸರ್? ಮುಂಗಾರಿಯಲ್ಲಿ ಮತ್ತೆ ಜನವರಿ ಫೆಬ್ರವರಿ ಅವಾಗ ಕೊಡೋದು. ಇನ್ನು ಕುರಿ ಮೇಕೆಗಳಲ್ಲಿ ಇನ್ನೊಂದು ಡಿಸೀಸಸ್ ಇದೆ, ಪಿಪಿಆರ್ ಅಂತ ಬರ್ತದೆ. ಪಿಪಿಆರ್ ಅಂದ್ರೆ ಏನು ಸರ್? ಪೆಸ್ಟೈಟಿಸ್, ಡಿಪೆಸ್ಟೈಟಿಸ್, ರೂಮಿನೈಟಿಸ್ ಅಂತ. ಅದು ಇಂಗ್ಲಿಷ್ ಫಾರ್ಮ್ ಹಂಗೈತೆ, ಅದು ಕುರಿ ಮೇಕೆಗಳಲ್ಲಿ ಬರ್ತದ, ಅದು ವ್ಯಾಕ್ಸಿನ್ ಐತೆ. ಅಂದ್ರೆ ಪಿಪಿಆರ್ ಕಾಯಿಲೆ ಬಂದಾಗ ಅಲ್ಲಿ ಏನು ಸಮಸ್ಯೆ ಬರುತ್ತೆ ಕುರಿ ಮೇಕೆಗಳಲ್ಲಿ? ಕುರಿ ಮೇಕೆಗಳಲ್ಲಿ ಬಾಯಿ ಉಣ್ಣಾಗುತ್ತೆ, ಗೊರ್ಚುಗಳಲ್ಲಿ ಉಣ್ಣಾಗುತ್ತೆ, ಭೇದಿ ಆಗುತ್ತೆ, ಇಂತ ಚಿಹ್ನೆಗಳು ಕಾಣ್ತವೆ. ಇದು ಪಿಪಿಆರ್ ಲಕ್ಷಣಗಳು. ಹೊಸಡುಗಳಲ್ಲಿ ನಾಲ್ಗೆಯಲ್ಲಿ ಕಾಣುತ್ತೆ. ಇನ್ನು ಇನ್ನೊಂದು ರೋಗ ಬರ್ತದೆ, ಇದೇ ಟೈಮಲ್ಲಿ ಇನ್ನೊಂದು ರೋಗ ಇದೆ, ಬ್ಲೂ ಟಂಗ್ ಅಂತ, ನೀಲಿ ನಾಲ್ಗೆ ರೋಗ ಅಂತ ಬರ್ತದೆ ಕುರಿಗಳಲ್ಲಿ ಬರ್ತದೆ. ಅದು ಬ್ಲೂ ಟಂಗ್ ರೋಗ, ಅದು ವೈರಾಣಿಂದ ಬರ್ತಕ್ಕಂಥದ್ದು ಬ್ಲೂ ಟಂಗ್. ಹೊರದೇಶದಲ್ಲಿ 16 ಸ್ಟ್ರೈನ್ಸ್ ಇದಾವೆ, ಆದ್ರೆ ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ 6 ಸ್ಟ್ರೈನ್ಸ್ ಇದಾವೆ. 6 ಸ್ಟ್ರೈನ್ಸ್ ಅಲ್ಲಿ ಇದು ಬರ್ತದೆ, ಈ ರೋಗ ಬರ್ತದೆ. ಅಂದ್ರೆ ಮುಖ್ಯವಾಗಿ ನಾವು ಏನ್ ಕಂಟ್ರೋಲ್ ಮಾಡಬೇಕು? ವೆಕ್ಟರ್ ಕಂಟ್ರೋಲ್, ಅದು ಇನ್ಸೆಕ್ಟ್, ಸೊಳ್ಳೆ, ನೊಣ, ಕೀಟಗಳು, ಇದು ಕಂಟ್ರೋಲ್ ಮಾಡಬೇಕು. ಇದರಿಂದನೇ ಬರೋದು ಅದು ನೀಲಿ ನಾಲ್ಗೆ ರೋಗ. ಇದು ಮೇನ್ ಸಿಂಪ್ಟಮ್ ಪದೇನೆ, ನಾಲ್ಗೆ ಎಲ್ಲ ಬ್ಲೂ ಕಲರೇಷನ್ ಆಗಿದೆ. ಟೈಟ್ಲ ಇದ್ದಂಗೆ ಆ ರೋಗದ ಹೆಸರೇ ಹೇಳ್ದಂಗೆ ನೀಲಿ ಬಣ್ಣ ನಾಲ್ಗೆ ತಿರ್ತದೆ, ನೀಲಿ ನಾಲ್ಗೆ ರೋಗ ಅಂತ. ಇದು ಕುರಿ ಮೇಕೆಗಳಲ್ಲಿ ಬರ್ತದೆ. ಇದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ವ್ಯಾಕ್ಸಿನ್ ಮಾಡ್ಕೋಬೇಕು. ಈಗ ವ್ಯಾಕ್ಸಿನ್ ಅಂತಂದ್ರೆ ಅದನ್ನು ವರ್ಷದಲ್ಲಿ 2 ಬಾರಿ ಕೊಡ್ತೀರಾ? ವರ್ಷಕ್ಕೊಂದ್ಸರಿ ನಾವು ಕೊಡೋದು ನೀಲಿ ನಾಲ್ಗೆ ರೋಗ, ವರ್ಷಕ್ಕೊಂದ್ಸರಿ ಪಿಪಿಆರ್ ಒಂದ್ಸರಿ, ಇಟಿ ಮಾತ್ರ ವರ್ಷಕ್ಕೆ 2 ಸರಿ ಕೊಡ್ತೀವಿ ನಾವು. ಸರ್, ಈಗ ಸಾಂಕ್ರಾಮಿಕ ರೋಗಗಳಿಗೂ ಸಾಮಾನ್ಯ ರೋಗಗಳಿಗೂ ಅಲ್ಲಿ ಏನು ವ್ಯತ್ಯಾಸ ಕಾಣಬಹುದು ಸರ್? ನಾವು ಅದನ್ನ ಹೇಳ್ತೇವೆ. ಸಾಂಕ್ರಾಮಿಕ ರೋಗ ಅಂದ್ರೆ ಒಂದಕ್ಕಿಂತ ಒಂದು ಹರಡೋದು, ಗಾಳಿಗೆ, ಮೇವಿಂದು, ನೀರಿಂದು, ಮತ್ತೆ ಪ್ರಾಣಿ ಪ್ರಾಣಿ ಬರ್ತಾಗ. ಸಾಂಕ್ರಾಮಿಕ ರೋಗ ಅಂದ್ರೆ ಅದು ಬರ್ತಕ್ಕಂಥದ್ದು, ಒಂದು ಕುರಿಯಿಂದ ಮತ್ತೊಂದು ಕುರಿಗೆ ಹರಡುವಂತದ್ದು ಸಾಂಕ್ರಾಮಿಕ ರೋಗ, ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಈಗ ಕೆಲವೊಂದು ಸಾಮಾನ್ಯ ರೋಗಗಳು ಆ ತರ ಹರಡಲ್ಲಲ್ವಾ? ಹರಡಲ್ಲ. ಸರ್, ಈಗ ಈ ಲಸಿಕೆಗಳು ಅಂತಂದ್ರೆ ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ರೋಗಗಳು ಎರಡನ್ನೂ ತಡೆಗಟ್ಟುವಂತ ಒಂದು ಶಕ್ತಿ ಇರುತ್ತಾ? ಈಗ ಒಂದ್ಸರಿ ನಾವು ಲಸಿಕೆ ಆಯ್ತು ಅಂದ್ರೆ ಹೇಳಿದ್ನಲ್ಲ, ಲಸಿಕೆ ಆಂಟಿಜೆನಿಕ್ ದೇಹದಲ್ಲಿ ಹೋದ ತಕ್ಷಣ ಅದ್ರಲ್ಲಿ ಆಂಟಿಬಾಡೀಸ್ ಫಾರ್ಮೇಷನ್ ಮಾಡುತ್ತೆ, ಇಮ್ಯುನೋ ಬಾಡೀಸ್ ಫಾರ್ಮೇಷನ್ ಆಗುತ್ತೆ. ದೇಹದೊಳಗಡೆ ಯಾವ್ದಾದ್ರು ವಿಷ ವಸ್ತು ಹೋಗಿ ಸೇರ್ತು ಅಂತಂದ್ರೆ ಆಂಟಿಬಾಡೀಸ್ ಯುದ್ಧ ಮಾಡ್ತವೆ, ಯುದ್ಧ ಮಾಡಿ ಅದನ್ನ ರೋಗಾಣು ಸಾಯಿಸ್ಬಿಡ್ತವೆ. ನಾವು ವ್ಯಾಕ್ಸಿನ್ ಮಾಡಿ ಎಲ್ಲ ಮಾಡಿದ ಅದೇನು ರೋಗ ನಿರೋಧಕ ಶಕ್ತಿ ಅಂತ ಅದಕ್ಕೆ ನಾವು ಹೇಳ್ತಾ ಇರೋದು. ಇನ್ನು ಬೇರೆ ರೋಗಗಳು, ಬೇರೆ ರೋಗಗಳು ಅಂತಂದ್ರೆ ಮೆಟಬಾಲಿಕ್ ಡಿಸಾರ್ಡರ್ ಅಂದ್ರೆ ರಕ್ತ ದೇಹದಲ್ಲೇ ಹುಟ್ಟತಕ್ಕಂಥ ರೋಗಗಳು, ರಕ್ತ ದೇಹದಲ್ಲೇ, ಅದು ಮೆಟಬಾಲಿಕ್ ಡಿಸೀಸಸ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಮೊದಲೇ ಮಿಲ್ಕ್ ಫೀವರ್ ಆಕಳದಲ್ಲಿ ಎಮ್ಮೆಗಳಲ್ಲಿ ಬರ್ತದೆ. ಮಿಲ್ಕ್ ಫೀವರ್ ಅಂತಂದ್ರೆ ಗಬ್ಬ ಇದ್ದ ಆಕಳ ಎಮ್ಮೆ, ಇದು ಪಾರ್ಚರನ್ ಪೆರಿಸಿಸ್ ಅಂತ ಹೇಳ್ತೀವಿ. ಇದು ಕರಾಕದಕ್ಕಿಂತ ಮೊದಲು ಒಂದು ವಾರದಲ್ಲಿ ಹಿಂದೆ ಇದು ಬರ್ತದೆ. ಕಾರಣ ಅಂದ್ರೆ ಬ್ಲಡ್ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಆಗಿರುತ್ತೆ, ಅಂದ್ರೆ ಮಸಲ್ ವೀಕ್ನೆಸ್ ಇರ್ತದೆ, ಸಬ್ ನಾರ್ಮಲ್ ಟೆಂಪರೇಚರ್ ಇರ್ತದೆ. ಸಬ್ ನಾರ್ಮಲ್ ಅಂದ್ರೆ ನಾರ್ಮಲ್ ಟೆಂಪರೇಚರ್ಗಿಂತ ಕಡಿಮೆ ಇರ್ತದೆ. ಅಂದ್ರೆ ಒಂದು ಹಸು ಎಮ್ಮೆ ವಾರದಲ್ಲೋ ಒಂದ್ ಎರಡು ಮೂರು ದಿನದಲ್ಲಿ ಈಯಂಗ್ ಇರ್ಬೇಕಾದ್ರೆ ಮಲಕ್ಕೆ ಎದ್ದಾಳಲ್ಲ, ಅದು ತಣ್ಣಗಾಗಿಬಿಟ್ಟಿರುತ್ತೆ ಯಾವುದೋ ದೇಹ. ಸಬ್ ನಾರ್ಮಲ್ ಟೆಂಪರೇಚರ್ ಅಂದ್ರೆ ಅದೇ ಶೀತ ಆದಂಗ ಆಗ್ತದೆ ಅಂತ ಹೇಳ್ತೀವಲ್ಲ, ಅದು ಕೋಲ್ಡ್ ಆಗಿಬಿಡ್ತದೆ. ಇದಕ್ಕೆ ನಾವು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ಅದ್ರ ಟ್ರೀಟ್ಮೆಂಟ್ ಇದೆ. ಕ್ಯಾಲ್ಸಿಯಮ್ಮು, ಫಾಸ್ಫರಸ್ಸು ಅದು ನಾವು ಹಾಕಿದ್ರೆ ಸಡನ್ ಆಗಿ 4-5 ಗಂಟೆ ಒಳಗಡೆ ರಿಕವರಿ ಆಗಿಬಿಡುತ್ತಿದ್ದು. ಮಿಲ್ಕ್ ಫೀವರ್ ಇದು ದೇಹದಲ್ಲಿ ಹುಟ್ಟಿ ಬರ್ತಕ್ಕಂಥದ್ದು. ಜ್ವರ ಅಂದ್ರೆ ಮಿಲ್ಕ್ ಫೀವರ್ ಅಂತಂದ್ರೆ ಅದು ಹೇಳಿದ್ನಲ್ಲ, ಅದು ಸಬ್ನಾರ್ಮಲ್ ಟೆಂಪರೇಚರ್ ಇರ್ತದೆ, ಜ್ವರನೂ ಜಾಸ್ತಿ ಇರಲ್ಲ, ಕಡಿಮೆ ಇರ್ತದೆ, ಜ್ವರಕ್ಕಿಂತ ಕಡಿಮೆ ಇರ್ತದೆ. ಅದಕ್ಕೆ ನಾವು ಸಬ್ನಾರ್ಮಲ್ ಟೆಂಪರೇಚರ್ ಅಂತ ಹೇಳ್ತೀವಿ. ಇನ್ನು ಇನ್ನೊಂದು ರೋಗ ಅಂದ್ರೆ ಕೀಟೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಕರ ಹಾಕದ ಮೇಲೆ ಸುಮಾರು ಒಂದು 6-8 ವಾರಗಳ ನಂತರ ಬರ್ತಕ್ಕಂಥ ಈ ರೋಗ. ಯಾಕಂದ್ರೆ ಆಫ್ಟರ್ ಪಾರ್ಚುರೇಷನ್ ಡ್ಯೂ ಟು ಇಂಪೇರ್ ಆಫ್ ಕಾರ್ಬೋಹೈಡ್ರೇಟ್ಸ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಈ ರೋಗ ಬಂತಂದ್ರೆ ಹಾಲಲ್ಲಿ ಗಂಜಲದಲ್ಲಿ ಸ್ವೀಟ್ ತರ ವಾಸನೆ ಬರ್ತಾ ಇರ್ತದೆ, ಸಿಹಿ ವಾಸನೆ, ಸಿಹಿ ವಾಸನೆ. ಹೈಪೋಗ್ಲೈಸೀಮಿಯಾ, ಹೈಪೋಗ್ಲೈಸೀಮಿಯಿಂದ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗಿಬಿಡುತ್ತೆ. ಈಗ ನೋಡ್ರೆ ಡಯಾಬಿಟಿಕ್ ಪೇಷಂಟ್ ಅವ್ರಿಗೆ ಈ ಗ್ಲೂಕೋಸ್ ಕಡಿಮೆ ಆಯ್ತು ಅಂದ್ರೆ ಲೋ ಬಿ ಪಿ ಹಂಗಾಗುತ್ತೋ. ಇಲ್ಲಿ ಪ್ರಾಣಿಗಳಲ್ಲಿ ಅದೇ ತರ ಗ್ಲೂಕೋಸ್ ಮತ್ತು ಇದರಲ್ಲಿ ಯಾವ್ದು ಕಡಿಮೆ ಆಗಿಬಿಡುತ್ತೋ. ಇದು ನಾವು ಹಾಲು ಕರಿಬೇಕಾದ್ರೆ ಸ್ವಲ್ಪ ವಾಸನೆ ನೋಡಿದ್ರೆ ಸ್ವೀಟ್ ವಾಸನೆ ಅಂತ ಹೇಳ್ತೀವಿ. ಗಂಜಲ ಹಾಲು ಸ್ವೀಟೆಸ್ಟ್ ಇರ್ತದೆ, ಗ್ಲೂಕೋಸ್ ಕಡಿಮೆ ಆಗಿಬಿಟ್ರೆ ಇದು ಕೀಟೋಸಿಸ್ ಅಂತ ಬರ್ತದೆ. ಇದು ಟ್ರೀಟ್ಮೆಂಟು ಇದೆ, ಮಿಫೆಕ್ಸ್, ಡೆಕ್ಸ್ಟ್ರೋಸ್, ಬೆಲಮಿಲ್ಲು ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಮಾಡಿದ್ರೆ ಸರಿ ಹೋಗ್ತದೆ. ಈಗ ನಾನು ಹೇಳ್ತಾ ಇರೋದು ಏನಂದ್ರೆ ಮೆಟಾಬಾಲಿಕ್ ಡಿಸಾರ್ಡರ್ಸ್, ಮೆಟಾಬಾಲಿಕ್ ಡಿಸೀಸಸ್ ಅಂತ ಏನ್ ಹೇಳ್ತೀವಿ, ದಿನನಿತ್ಯ ಬರ್ತಕ್ಕಂಥ ರೋಗಗಳು. ಇನ್ನೊಂದು ಡೌನರ್ ಕ್ರೋ ಸಿಂಡ್ರೋಮ್ ಅಂತ ಹೇಳ್ತೀವಿ, ಇದು ಮೆಟಾಬಾಲಿಕ್ ಡಿಸೀಸ್ ಅಂದ್ರೆ ಇನೇಬಲ್ ಟು ಕವ್ ಗೆಟಪ್ ಅಂದ್ರೆ ಇದು ಆಕಳಲ್ಲಿ ಎಮ್ಮೆಗಳಲ್ಲಿ ಬರ್ತದೆ. ಡೌನರ್ ಕವ್ ಸಿಂಡ್ರೋಮ್ ಆಕಳಲ್ಲಿ ಯಥೇಚ್ಛವಾಗಿ ಜಾಸ್ತಿ ಇರ್ತದೆ. ಇದರಲ್ಲಿ ಯೂಶಲಿ ಆಫ್ಟರ್ ಪಾರ್ಚುಯೇಷನ್ ಅಂದ್ರೆ ಕರ ಹಾಕಿದ್ಮೇಲೆ ಬರ್ತಕ್ಕಂಥದ್ದು. ಇದು ಯಾಕಪ್ಪ ಅಂತಂದ್ರೆ ಈ ಪಾಸಿಬಿಲಿಟಿ ಆಫ್ ಡಿಜೆನರೇಟಿವ್ ಮಯೋಪತಿ ಡ್ಯೂ ಟು ವಿಟಮಿನ್ ಇ, ಸೆಲಿನಿಯಮ್, ಅಟ್ರೋಪಿ ಆಫ್ ಹಿಪ್ ಅಂಡ್ ಥೈ ಮಸಲ್ಸ್. ಹಿಂದಿನ ಕಾಲದ ಹಿಂದಿನ ಪೋಷಣಗಳು ಅಟ್ರೋಪಿ ಆಗಿಬಿಡ್ತವೆ, ಅದರಲ್ಲೂ ಶಕ್ತಿನೇ ಇರಲ್ಲ, ಮಲಗಿದ್ದ ಎದ್ದಳಲ್ಲ, ಹೇಳಕ್ಕೆ ತ್ರಾಸ ಪಡ್ತದೆ, ಅಷ್ಟು ನಿಶಕ್ತಿ ಆಗುತ್ತೆ, ಅಷ್ಟು ನಿಶಕ್ತಿ ಆಗ್ತದೆ. ಇಂಪಾರ್ಟೆಂಟ್ ಈ ಟೋನೋಪಾಸೋನು, ವಿಟಮಿನ್ ಇ, ಸೆಲಿನಿಯಮ್, ಕ್ಯಾಲ್ಸಿಯಮ್, ನಿರೋಬಿಯಾನು ಇವೆಲ್ಲ ಕೊಡ್ತೀವಿ ನಾವು. ಇನ್ನು ನೀವು ಹೇಳಿದ್ರಲ್ಲ ಮ್ಯಾಸ್ಟೈಟಿಸ್ ಅಂತ ಹೇಳಿದ್ರಲ್ಲ, ಇದು ಅಷ್ಟೇ. ಮ್ಯಾಸ್ಟೈಟಿಸ್ ನಾವು ಎಷ್ಟು ಹೇಳಿದ್ರು ತೀರು, ಯಾಕೆ ಗೊತ್ತಾ? ಇದು ಮ್ಯಾಸ್ಟೈಟಿಸ್ಗೆ ಮ್ಯಾಸ್ಟೈಟಿಸ್ ಅಂದ್ರೆ ಮುಖ್ಯವಾಗಿ ಅದು ಸ್ಟೆಪ್ಲೋಕೋಕ್ ಸ್ಟೆಪ್ಟೋಕೋಕ್ ಇನ್ಫೆಕ್ಷನ್. ಅದು ನಾವು ಕ್ಲೀನ್ ಆಗಿ ಹಿಡ್ದಾ ಇದ್ರೆ ಹಾಲು ಕರಿ ಕೆಚ್ಚಲು ಬಾವು ಬರ್ತದೆ, ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಇದು ಅಕ್ಯೂಟು ಕ್ರಾನಿಕ್ ಅಂತ ಹೇಳ್ತೀವಿ, ಡಿಪೆಂಡ್ ಆನ್ ನಾವು ರೋಗದ ಘಟ್ಟ. ಅಕ್ಯೂಟು ಕ್ರಾನಿಕ್, ಸ್ವಲ್ಪ ಬಂತು ಅಂದ್ರೆ ಸ್ವಲ್ಪ ಆಂಟಿಬಯೋಟಿಕ್ ಕೊಟ್ಟು ಅದೆಲ್ಲ ಕೊಟ್ಟು ನಾವು ವಾಸಿ ಮಾಡ್ಬೋದು. ಸ್ವಲ್ಪ ಕ್ರಾನಿಕ್ ಅಂದ್ರೆ ಎಡಿಮಾಸ್ಟರ್ಸ್ ಆಗುತ್ತೆ, ರಿಕವರಿ ಆಗ್ತವೆ, ಇಲ್ಲ ಅಂತಲ್ಲ. ನಾವು ಟ್ರೀಟ್ ಮಾಡ್ಬೇಕು, ಅದು ಟ್ರೀಟ್ ಮಾಡಿದ್ರೆ ಆರಾಮಾಗಿ ಆಗುತ್ತೆ. ಅದು ಯಾವುದೇ ಒಂದು ಪಶುಗಳಲ್ಲಿ ಈಗ ಮುಂದೆ ಕಾಯಿಲೆ ಬರಬಾರದು ಅಂತೇಳಿ ನಾವು ಲಸಿಕೆಗಳನ್ನ ಕೊಡ್ತೀವಿ. ಅಂದ್ರೆ ಈಗ ಆ ಲಸಿಕೆಗಳನ್ನ ಕೊಟ್ಟಾಗ ಅಂದ್ರೆ ಆ ಪ್ರಾಣಿಗಳಲ್ಲಿ ಅಂದ್ರೆ ಏನಾದ್ರೂ ಜ್ವರ ಬರುವಂತದ್ದು ಈ ತರ ಆಗುತ್ತಾ? ಈಗ ಕೊಟ್ಟಂತ ಸಂದರ್ಭದಲ್ಲಿ ಈಗ ಎಫ್ ಎಂ ಡಿ ನಡೀತದೆ, ಕಾಲುಬಾಯಿ ಲಸಿಕೆ ನಡೀತಾ ಇದೆ. ಕಾಲುಬಾಯಿ ಲಸಿಕೆ ಅದರಲ್ಲಿ ಇದು ವೈರಲ್ ಡಿಸೀಸಸ್, ನಾಲ್ಕು ಮೇನ್ ಸ್ಟ್ರೈನ್ಸ್ ಇದಾವೆ, ಎ ಓ ಸಿ ಏಷ್ಯಾ ಒಂದು, ಇದು ಸ್ಟ್ರೈನ್ಸ್. ಇದು ವರ್ಷಕ್ಕೆ ಎರಡು ಸಾರಿ ಮಾಡ್ತೀವಿ ನಾವು ಲಸಿಕೆ. ಸೊ ಹಂಗಾಗಿ ಇದು ವೈರಾಣು ರೋಗದಿಂದ ಬರ್ತಕ್ಕಂಥದ್ದು, ಇದು ಮಾಡಿಸ್ಬೇಕು. ಮನೆ ಬಾಗಿಲಿಗೆ ಹೋಗಿ ನಾವು ಮಾಡ್ತೀವಿ ಅಂತಂದ್ರು ಕೆಲವರು ಮಾಡಿಸಲ್ಲ, ಏ ಹಾಲು ಕಡಿಮೆ ಆಗುತ್ತೆ, ನೋವಾಗುತ್ತೆ, ಜ್ವರ ಬರ್ತತಿ ಅಂತ. ನೋಡಿ, ನಾವು ಇದು ಇಂಟ್ರಾಮಸ್ಕ್ಯುಲರ್ ಅಲ್ಲೇ ಕೊಡೋದು ಲಸಿಕೆ, ಇದು 2 ml ಕೊಡ್ತೀವಿ ನಾವು. ಒಂದೆರಡು ದಿನದಲ್ಲಿ ಸ್ವಲ್ಪ ನೋವಾಗ್ಬೋದು. ಈ ನೋಡಿ, ಡಿಸ್ಪೋವಾನ್ಗಳು ಫ್ರೀ ಆಗಿ ಕೊಟ್ಟಿದ್ದಾರೆ, ಒಂದು ರಾಸಿಗೆ ಒಂದು ಡಿಸ್ಪೋವಾನ್ ಅಂತ ಮಾಡಿದ್ದಾರೆ, ಅಷ್ಟೊಂದು ಸಪ್ಲೈ ಮಾಡ್ತಾ ಇದೆ. ರೈತರೇ ತಿಳ್ಕೋಬೇಕು ಇದನ್ನ, ದಯವಿಟ್ಟು ಕಾಲುಬಾಯಿ ಲಸಿಕೆ ಬಂದಾಗ ಮಾಡಿಸ್ರಿ ಅಂತ ಹೇಳೋದು. ಅಂದ್ರೆ ಆಯಾ ಸೀಸನ್ಗೆ ಅಂದ್ರೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಲಸಿಕೆಗಳು ಈಗ ಪಶು ಆಸ್ಪತ್ರೆಯಿಂದ ಕೊಡ್ತಾರೋ ಅವನ್ನೆಲ್ಲ ತಮ್ಮ ಒಂದು ಉಪಯೋಗದಾರರು ಅದರ ಅನುಕೂಲ ಪಡ್ಕೊಳ್ಬೇಕು ಅಂತ ಪಡ್ಕೋಬೇಕು. ಸರ್, ಈಗ ಹಳ್ಳಿಗಳಲ್ಲಿ ಹಳ್ಳಿ ಭಾಷೆಯಲ್ಲಿ ಒಂದು ಹೇಳ್ತಾರೆ ಸರ್, ಈಗ ನಮ್ಮ ಎಮ್ಮೆಗೋ ಅಥವಾ ನಮ್ಮ ಆಕಳಿಗೋ ಅಥವಾ ನಮ್ಮ ಎತ್ತಿಗೋ ಈ ಸೆಲೆ ಬಂದಿದೆ, ಸೆಲೆ ಆಗಿದೆ ಅಂತಾರೆ ಸರ್, ಇದು ಯಾವ ಕಾಯಿಲೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು? ಇದು ಹಳ್ಳಿ ಭಾಷೆಯಲ್ಲಿ ಸೆಲೆ ಅಂದ್ರೆ ಟೆಂಪರೇಚರ್, ಜ್ವರ ಬಂದಿದೆ ಅಂತ ಅರ್ಥ, ಅದನ್ನೇ ಸೆಲೆ ಅಂತ. ಈಗ ಅಲ್ಲೆಲ್ಲ ವಂಡ ನೀರು ಕುಡಿದೆ ಹಿಂಗಾಗಿದೆ ಅಂತ ಮಾಡ್ತಾರೆ, ಸೆಲೆಗಳಿಗೆ ಹಾಕೋಣ ಅಂತ ಹೇಳ್ತಾರಲ್ಲ, ಅದೇ ಹೇಳಿದ್ನಲ್ಲ. ಮಾಮೂಲು ಒಂದು ಸಲ್ಫಾಡಿಮಿಡಿನ್ ಬೋಲಸ್ 5 gram ಬರ್ತವೆ, ಅದಾದ್ರೂ ಹಾಕ್ಲಿ. ಟೆಟ್ರಾಸೈಕ್ಲಿನ್ ಬೋಲಸ್ ಬರ್ತವೆ, ಅದಾದ್ರೂ ಹಾಕ್ಲಿ. ಗುಳಿಗೆ ಹಾಕಿ ಬೆಳಿಗ್ಗೆ ಸಾಯಂಕಾಲ ಹಾಕಿದ್ರೆ ನಾರ್ಮಲ್ ಇದಕ್ಕೆ ಬರ್ತದೆ. ಸೆಲೆ ಗುಳಿಗೆ ಅಂದ್ರೆ ನಥಿಂಗ್ ಬಟ್ ಅದು ಜ್ವರ. ಈಗ ಹಳ್ಳಿಗಳಲ್ಲಿ ಹೆಂಗಂದ್ರೆ ಸರ್, ಈಗ ಅಂದ್ರೆ ಹಸಿವಿಗೋ ಅಥವಾ ಎಮ್ಮೆಗೋ ಲಸಿಕೆಗಳನ್ನ ಕೊಡಿಸ್ಬಿಡ್ತಾರೆ, ಮುಂದೇನಾದ್ರೂ ರೋಗ ಬಂತು ಅಂದ್ರೆ ಇಲ್ಲಪ್ಪ ನಾವು ಅವತ್ತು ಲಸಿಕೆ ಕೊಟ್ಟಿದ್ವಿ ಹಿಂಗೇನಾರ ಆತ, ಈ ತರ ತಪ್ಪು ಅಭಿಪ್ರಾಯಗಳು ಸಾಕಷ್ಟು ನಮ್ಮ ರೈತರಲ್ಲಿದೆ. ಅಂತ ರೈತರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ? ಕಿವಿ ಮಾತು ಹೇಳೋದಂತಂದ್ರೆ ಲಸಿಕೆಗಳು ಮಾಡಿಸ್ಲಿ, ಮಾಡಿಸಿದ ಯಾವಕ್ಕೂ ಬರಲ್ಲ. ಬಂತು ಅಂದ್ರೆ ಅದ ಕಾರಣ ಇಷ್ಟೇ ಅಂದ್ರೆ ರೋಗ ನಿರೋಧಕ ಶಕ್ತಿ ಕುಗ್ಗಿರ್ತತಿ. ಒಂದು, ಡಿವರ್ಮಿಂಗ್ ಮಾಡಿರಲ್ಲ, ಜೈವಿಕ ಡಿವರ್ಮಿಂಗ್ ಮಾಡಿರಲ್ಲ. ಡಿವರ್ಮಿಂಗ್ ಮಾಡಿದ ಏನಾಗುತ್ತೆ, ಅದು ರೋಗ ನಿರೋಧಕ ಶಕ್ತಿಯನ್ನ ಕುಗ್ಸುತ್ತೆ. ಜಂತುಗಳು, ರಾಡಿಗಳು ಅವೆಲ್ಲ ಇರ್ತಾವಲ್ಲ, ಅವೆಲ್ಲ ರೋಗ ನಿರೋಧಕ ಶಕ್ತಿ ಕುಗ್ಸಿರುತ್ತೆ. ಮೊದಲು ಡಿವರ್ಮಿಂಗ್ ಮಾಡ್ಬೇಕು, ಮಾಡಿ ವ್ಯಾಕ್ಸಿನೇಷನ್ ಮಾಡಿದ್ರೆ ಖಂಡಿತ ಬರಲ್ಲ. ಅಂದ್ರೆ ಒಂದು ಪಶುವಿನಲ್ಲಿ, ಈಗ ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಹಸು ಆಗಿರ್ಬೋದು, ಎತ್ತ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಅಂದ್ರೆ ತನ್ನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಕ್ಕೆ ಸಾಕಷ್ಟು ಕಾರಣಗಳು ಇದೆ ಅಂತ ಹೇಳಿ. ಸಾಕಷ್ಟು ಕಾರಣಗಳಿದಾವೆ, ಹೇಳಿ ಸರ್ ಕಾರಣಗಳು ಯಾವ್ಯಾವ ಅಂತ ಹೇಳಿ. ಒಂದು ಡಿವರ್ಮಿಂಗ್ ಮಾಡ್ಬೇಕು, ಒಂದು ವ್ಯಾಕ್ಸಿನೇಷನ್ ಮಾಡದೆ ಇರತಕ್ಕಂಥದ್ದು. ಮತ್ತೆ ಈಗ ಜಂತು ಉಳಿವಿನ ಸಮಸ್ಯೆ ಬಂತು, ವ್ಯಾಕ್ಸಿನ್ ಮಾಡಿರಲ್ಲ. ವ್ಯಾಕ್ಸಿನ್ ಮಾಡಿದ್ರು ಈಗ ವ್ಯಾಕ್ಸಿನ್ ನಾವು ಮಾಡ್ಬೇಕಾದ್ರೆ ಅದಕ್ಕೆ ತಕ್ಕಂತ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿರಲ್ಲ. ವ್ಯಾಕ್ಸಿನ್ ಕೋಲ್ಡ್ ಚೈನ್ ಮಾಡಿ ವ್ಯಾಕ್ಸಿನೇಷನ್ ಕಟ್ಟುನಿಟ್ಟಾಗಿ ನಾವು ವ್ಯಾಕ್ಸಿನೇಷನ್ ಮಾಡಿದ್ರೆ ಖಂಡಿತ ಬರಲ್ಲ. ವ್ಯಾಕ್ಸಿನ್ ಫಾಲ್ಟ್ ಇರ್ಬೋದು, ಫಾಲ್ಟ್ ಇರ್ಬೋದು ಅಂತಂದ್ರೆ ನಾವು ಕೋಲ್ಡ್ ಚೈನ್ ಮೇಂಟೈನ್ ಮಾಡದಲ್ಲೇ ಇರ್ಬೋದು. ಪಶುಗಳ ಒಂದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಕ್ಕೆ ಈಗ ಎಲ್ಲೇ ಒಂದು ಕಾರಣ ಅವ್ರು ಕೊಡತಕ್ಕಂತ ಆಹಾರದ ಮೇಲೂ ಪರಿಣಾಮ ಬೀರುತ್ತೆ ಸರ್. ಅಲ್ಲ ಅದು ಬರ್ತತೆ. ಈಗ ನಾವೇನ್ ಹೇಳ್ತೀವಿ, ಉತ್ಕೃಷ್ಟವಾದ ಗುಣಮಟ್ಟದ ಆಹಾರ ಇಲ್ಲ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಈಗ ಮನುಷ್ಯನ ದೇಹದಲ್ಲಿ ಎಷ್ಟೋ ಈಗ ಪ್ರಾಣಿಗಳ ದೇಹದಲ್ಲಿ ಅಷ್ಟೇ ಆಗುತ್ತಲ್ವಾ. ಇನ್ನೊಂದು ಆಡು ಭಾಷೆಯಲ್ಲಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತೀವಿ ನಾವು. ಚೆನ್ನಾಗಿ ಊಟ ಮಾಡಿ ದಷ್ಟಪುಷ್ಟ ಆಗಿದ್ರೆ ಖಂಡಿತ ಯಾವ ರೋಗಗಳು ಬರಲ್ಲ. ಅದು ಅಷ್ಟೇ, ಚೆನ್ನಾಗಿ ಮೇವು ತಿಂದ್ಕೊಂಡು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಡಿವೋರ್ಮಿಂಗ್ ಮಾಡ್ಕೊಂಡಿದ್ರೆ ಖಂಡಿತ ಯಾವ ರೋಗಗಳು ಬರಲ್ಲ. ಒಟ್ಟಾರೆ ಸಾಕಾಣಿಕೆದಾರರು ಸಾಕಷ್ಟು ಮುನ್ನೆಚ್ಚರಿಕೆಯಿಂದ ಪಶುಗಳನ್ನ ಸಾಕಾಣಿಕೆ ಮಾಡ್ಬೇಕು. ಇನ್ನೊಂದು ವ್ಯಾಕ್ಸಿನ್ ನಾನು ಹೇಳ್ಬೇಕು, ಬ್ರುಸೆಲ್ಲಾ ವ್ಯಾಕ್ಸಿನ್ ಅಂತ ಮಾಡ್ತೀವಿ ನಾವು. ಏನ್ ಸರ್ ಅದು ಬ್ರುಸೆಲ್ಲಾ ವ್ಯಾಕ್ಸಿನ್ ಅಂದ್ರೆ? ಬ್ರುಸೆಲ್ಲಾ ವ್ಯಾಕ್ಸಿನ್ ಅಂತಂದ್ರೆ ಇದು ಹೆಣ್ಣು ಕರುಗಳಲ್ಲಿ ಮಾಡೋದು, ಇದು ಲೈಫ್ ಟೈಮ್ ವ್ಯಾಕ್ಸಿನೇಷನ್. 4-8 ತಿಂಗಳ ಒಳಗಡೆ ಇರ್ತಕ್ಕಂತ ಎಮ್ಮೆ ಕರುಗಳು ಹಸು ಕರುಗಳು ಮಾಡ್ತೀವಿ ನಾವು. ಅಂದ್ರೆ ಚಿಕ್ಕ ಕರು ಇದ್ದಾಗ ಮಾಡೋದು. ಒಂದ್ ಕರು ಒಂದ್ ಸರಿ ಲೈಫ್ ಟೈಮ್, ಅದು ಲೈಫ್ ಟೈಮ್ ಇಮ್ಯುನಿಟಿ. ಅದಕ್ಕೆ ನಾವು ಮಾಡ್ಬೇಕು. ಅದು ಈಗ ಮಾಡ್ತಾ ಇದ್ದೀವಿ ಪ್ರೋಗ್ರಾಮ್, 3-4 ವರ್ಷದಿಂದ ಪ್ರೋಗ್ರಾಮ್ ಇದೆ, ಮಾಡ್ತಾ ಇದೀವಿ. ಅದು ಏನ್ ಗೊತ್ತಾ, ಬ್ರುಸೆಲ್ಲಾ ಅಬಾರ್ಟಸ್ ಅಂತಂದ್ರೆ ಅದು ಅಭಾಷಣ ಆಗದ್ದು, ಗರ್ಭ ನಿಲ್ತಾವೆ ಅಭಾಷಣ ಆಗ್ತವೆ. ಅದು ವ್ಯಾಕ್ಸಿನ್ ಮಾಡಿಸಿದ್ರೆ ಒಳ್ಳೇದದು. 4-8 ತಿಂಗಳ ಕರುಗಳಿಗೆ ಮಾಡ್ತೀವಿ. ಈಗ ಇತ್ತೀಚೆಗೆಲ್ಲ ಚರ್ಮಗಂಟು ರೋಗ ಅಂತ ಹೇಳಿ ನಾವು ಸಾಕಷ್ಟು ದನ ಕರುಗಳಲ್ಲಿ ನೋಡಿದೀವಿ ಸರ್. ಈ ಒಂದು ಚರ್ಮಗಂಟು ರೋಗವನ್ನ ತಡೆಗಟ್ಟಬೇಕು ಅಂತಂದ್ರೆ ಇದಕ್ಕೆ ಏನಾದ್ರೂ ಲಸಿಕೆ ಇದೆ? ಲಸಿಕೆ ಇದೆ, ಅದು ವ್ಯಾಕ್ಸಿನೇಷನ್ ಮಾಡ್ಬೇಕು. ಈಗ ನಡೀತಾ ಇದೆ ಲಂಪಿ ಸ್ಕಿನ್ ಡಿಸೀಸ್ ಅಂತ, ಚರ್ಮಗಂಟು ರೋಗ ಅಂತ, ಲಸಿಕೆ ಮಾಡ್ಬೇಕು. ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಇದು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅಂತ. ಈಗ ಚರ್ಮಗಂಟು ರೋಗ ಅಂತಂದ್ರೆ ಅದು ಒಂದು ಸಾಂಕ್ರಾಮಿಕ ರೋಗ? ಹೌದೌದೌದು, ಅದು ಸಾಂಕ್ರಾಮಿಕ ರೋಗನೇ. ಕೆಲವು ಸ್ಟ್ರೈನ್ಸ್ ಇದಾವೆ, ಆ ಸ್ಟ್ರೈನ್ ನಿಂದ ಬರ್ತದೆ ಅದು. ಈಗ ಸಾಮಾನ್ಯವಾಗಿ ಯಾವುದೇ ರೋಗ ಈ ಒಂದು ಪಶುಗಳಲ್ಲಿ ಕಾಣಬಾರದು ಅಂತಂದ್ರೆ ಮುಂಜಾಗ್ರತೆ ಕ್ರಮವಾಗಿ ನಾವು ಆದಷ್ಟು ಲಸಿಕೆಗಳನ್ನ ಹಾಕ್ಸ್ಬೇಕು ಅಂತ ಹೇಳಿ. ಖಂಡಿತ ಹಾಕ್ಸ್ಬೇಕು. ಈಗ ಲಸಿಕೆಗಳ ಬಗ್ಗೆ ನಮ್ಮ ಜನರಲ್ಲಿ ಜಾಗೃತಿ ಮೂಡಬೇಕಂತಂದ್ರೆ ನಿಮ್ಮ ಒಂದು ಪಶು ಆಸ್ಪತ್ರೆಯಿಂದ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತೀರಿ ಸರ್? ಪ್ರತಿಯೊಬ್ಬ ರೈತರಿಗೆ ಅದು ಮುಟ್ಟಬೇಕು ಅಂತಂದ್ರೆ ಕಾಲುಬಾಯಿ ಲಸಿಕೆ ನಾವು ಎಲ್ಲ ಪ್ರಚಾರ ಮಾಡ್ತೀವಿ, ಬ್ಯಾನರ್ಸ್ ಕಟ್ತೀವಿ, ಬ್ರೋಚರ್ಸ್ ಕೊಡ್ತೀವಿ, ಎಲ್ಲ ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತೀವಿ, ಮಾಧ್ಯಮಗಳಲ್ಲಿ ಮಾಡ್ತೀವಿ, ರೇಡಿಯೋದಲ್ಲಿ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ಈಗ ಏನಾದರೂ ಉತ್ತಮ ಗುಣಮಟ್ಟದ ನೀರು ಕೊಡಲಿಲ್ಲ ಅಂದ್ರೆ ಅನೇಕ ಈ ಒಂದು ಕಾಯಿಲೆಗಳಿಗೆ ಏನಾದರೂ ತುತ್ತಾಗ ಸಂಭವ ಇರುತ್ತೆ ಸರ್ ಪಶುಗಳು? ಈಗ ಎಲ್ಲೆಂದ್ರಲ್ಲಿ ಈಗ ಒಂಡ ನೀರು ಕುಡಿಸೋಂಥದ್ದು ಕುಡಿಲಿ, ಏನ್ ತೊಂದರೆ ಇಲ್ಲ. ಅದರಲ್ಲಿ ಬರೋದಷ್ಟೇ, ಪ್ಯಾರಾಸೈಟಿಕ್ ಡಿಸೀಸಸ್ ಬರೋದು ಜಾಸ್ತಿ. ಹೇಳಿದ್ನಲ್ಲ ಜಂತುಗಳು ಅವೆಲ್ಲ ಪ್ಯಾರಾಸೈಟಿಕ್ ಲೋಡ್ ಜಾಸ್ತಿ ಆಗುತ್ತೆ, ಅದರಿಂದ ಬರ್ತದ ಕಾಯಿಲೆಗಳು ಕಡಿಮೆ. ಯಾಕೆ ಗೊತ್ತಾ, ನಾನು ಇನ್ನೊಂದು ನೀವು ನೆನಪಾಗುತ್ತೆ, ನಾನು ಚಿಕ್ಕ ಹುಡುಗ ಇದ್ದಾಗ ಮಳೆಗಾಲ ಜಾಸ್ತಿ, ಈ ಹಳ್ಳ ಹೋಗ್ತಿರ್ತಾವಲ್ಲ ಜಸ್ಟ್ ಒಂದು ಇದನ್ನ ತೆಗೆದು ಗುಂಡಿ ತೋಡಿದ್ರೆ ಗುಂಡಿ ತೋಡಿದ್ರೆ ನೀರು ಬರೋವು, ಬಸಿ ಬಂದು ಬಿಡೋದು, ಬಸಿ ಬಂದ್ರು ಬಸಿ ಬರೋದು. ನಾವು ಅದನ್ನೇ ಕುಡಿತಿದ್ವಿ, ಎಷ್ಟು ದಷ್ಟಪುಟ್ಟು ಹೋಗಿರ್ತಿದ್ವಿ. ನೋಡು ಆವಾಗ ಹೆಂಗಿತ್ತು ಫುಡ್ಡು, ಈಗ ಹೆಂಗೈತೆ. ನಾನು 50 ವರ್ಷದಿಂದ ಹಿಂದಿನ ಹೇಳ್ತಾ ಇರೋದು, ಈಗಿನ ಬೆಳೆಗಳಲ್ಲಿ ಕಾಳುಗಳಲ್ಲಿ ಅದು ಭಾರಿ ಕಷ್ಟ ಇದ್ರೆ. ಇವತ್ತಿನ ಸಂದರ್ಭದಲ್ಲಿ ಕೃಷಿಯಲ್ಲಿ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಇವತ್ತು ನೀರನ್ನ ಸಹ ಮಲಿನ ಆಗಿದೆ ಅಂತ. ಮಲಿನ ಆಗಿದೆ. ನಾವು ಸಾವಯವ ಗೊಬ್ಬರ ಹಾಕ್ಬೇಕು, ಬೆಳೆ ಬೆಳಿಬೇಕು, ನಾವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಈ ಸಾವಯವ ಗೊಬ್ಬರ ಹಾಕ್ಬೇಕು, ಹೈನುಗಾರಿಕೆ ಮಾಡಬೇಕು. ಸಗಣಿ ಗಂಜಲ ಎಲ್ಲ ತಗೊಂಡೋಗಿ ಹೊಲಕ್ಕೆ ಹಾಕಿದ್ರೆ ಖಂಡಿತ ಒಳ್ಳೇದಾಗುತ್ತೆ, ಇಳುವರಿ ಕಡಿಮೆ ಬರಬಹುದು. ಆದ್ರೆ ಒಳ್ಳೆ ಫುಡ್, ಗುಣಮಟ್ಟದ ಮೇವು, ಗುಣಮಟ್ಟದ ಆಹಾರ ಧಾನ್ಯಗಳು ಧಾನ್ಯಗಳು ಸಿಗ್ತದೆ, ಎಲ್ಲರ ಆರೋಗ್ಯನೂ ಚೆನ್ನಾಗಿರ್ತದೆ. ಸರ್, ಈಗ ಲಸಿಕೆ ಒಂದು ಕಾರ್ಯಕ್ರಮದಲ್ಲಿ ಈಗ ಅನುಸರಿಸಬೇಕಾದಂತ ಒಂದು ಕ್ರಮಗಳ ಬಗ್ಗೆ ಹೇಳಿ ಸರ್. ಲಸಿಕೆ ತಯಾರಿ ಘಟಕದಿಂದ ಉಪಯೋಗವಾಗುವವರೆಗೂ ಶೇಖರಣೆ, ಸಾಗಾಣಿಕೆ ಮುಂತಾದ ಎಲ್ಲ ಹಂತಗಳಲ್ಲೂ ಲಸಿಕೆಗಳನ್ನು ಶೀತಲ ಪೆಟ್ಟಿಗೆಯಲ್ಲಿ ಇಟ್ಟಿರಬೇಕು. ಕಡ್ಡಾಯವಾಗಿ ಶೀತಲ ಸರಪಳಿಯನ್ನು ಅನುಸರಿಸೋದು ಹೇಳಿದ್ನಲ್ಲ. ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು, ಇಂಪಾರ್ಟೆಂಟ್ ಅಷ್ಟೇ. ವಿಧಾನಗಳಿಷ್ಟೇ ಅನುಸರಿಸಬೇಕಾದ ಕ್ರಮಗಳಿಷ್ಟೇನೆ. ಫ್ರೀಸ್ ಡ್ರೈಡ್ ಮಾಡಿದ ಲಸಿಕೆಗಳನ್ನು ಉಪಯೋಗಿಸುವಾಗ ಮೊದಲು ಎಷ್ಟು ಪ್ರಾಣಿಗಳಿಗೆ ಲಸಿಕೆ ಹಾಕಬೇಕೆಂಬುದನ್ನು ದೃಢಪಡಿಸಿಕೊಂಡು ನಂತರ ಲಸಿಕೆ ಸಿದ್ಧಪಡಿಸಲು ಶ್ವೇತೀಕರಣ ಪ್ರಮಾಣ ದ್ರಾವಣವನ್ನು ಬಳಸಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ. ಅಂದ್ರೆ ಈಗ ನಾವು ಕೋಲ್ಡ್ ಚೈನ್ ಮೇಂಟೈನ್ ಮಾಡಿರ್ತೀವಿ, ವ್ಯಾಕ್ಸಿನ್ ಹಾಕ್ಬೇಕು. ಅದರ ಕೋಲ್ಡ್ ಚೈನ್ ಮೇಂಟೈನ್ ಮಾಡ್ಕೊಂಡು ಇಷ್ಟೇ ಲಸಿಕೆ ಕೊಡ, ಒಂದು 10 ಡೋಸ್ ಇರ್ತದೆ, ಒಂದು 20 ಡೋಸ್ ಇರ್ತದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫ್ರೀ ಚೈನ್ ಮಾಡ್ಕೊಂಡು ಲಸಿಕೆ ಮಾಡೋದು. ಮೂರನೇದು ಜೀವಂತ ಲಸಿಕೆಗಳನ್ನು ಅಂದ್ರೆ ಲೈವ್ ವ್ಯಾಕ್ಸಿನ್ ಹೇಳಿದಲ್ಲ, ಬ್ರುಸೆಲ್ಲಾ ಮಾಡ್ಬೇಕಾದ್ರೆ ಲೈವ್ ವ್ಯಾಕ್ಸಿನ್ ಮಾಡ್ತೀವಿ ನಾವು. ಉಪಯೋಗಿಸ ಲಸಿಕೆ ಹಾಕುವ ಜಾಗಕ್ಕೆ ಸೋಂಕು ನಿವಾರಕಗಳನ್ನು ಹಚ್ಚಬಾರದು, ಅಂದ್ರೆ ಇನ್ಫೆಕ್ಷನ್ ಏರಿಯಾ ಏನಿರ್ತದೆ ಅದನ್ನ ಹಚ್ಚಬಾರ್ದು. ನಾವು ಶುದ್ಧವಾಗಿರ್ಬೇಕು, ಕ್ಲೀನ್ ಆಗಿ ಇದು ಮಾಡ್ಬೇಕು, ಅದು ಮಾಡ್ಬೇಕು. ಅದು ಇನ್ನು ನಾಲ್ಕನೇದು ಲಸಿಕೆಯನ್ನು ಸರಿಯಾದ ತಿಳಿಸಿದ ಪ್ರಮಾಣದಲ್ಲಿ ಬಳಸಬೇಕು. ಅಂದ್ರೆ ಇಷ್ಟು ಡೋಸೇಜ್, ಇಷ್ಟು ಡೋಸೇಜ್ ಇಷ್ಟು ಇರ್ತದೆ. ಈಗ ಎಫ್ ಎಂ ಡಿಗೆ 2 ml ಕೊಡ್ಬೇಕು, ಅಷ್ಟೇ ಡೋಸ್ ಮಾಡ್ಬೇಕು ನಾವು. ಹೆಚ್ಚು ಕೊಟ್ಟರು ಅದು ಪ್ರಾಣಿ ಮೇಲೆ ಪರಿಣಾಮ ಬೀರುತ್ತೆ, ಪರಿಣಾಮ ಡೋಸೇಜ್ ಜಾಸ್ತಿ ಹೋಗುತ್ತಲ್ಲ, ಪರಿಣಾಮ ಬೇರೆದಾಗಬಹುದು. ಅದಕ್ಕೆ ಲಸಿಕೆಗಳನ್ನು ಹಾಕುವ ಅದರಲ್ಲೂ ರೋಗೋದ್ರೇಕ ಸಮಯದಲ್ಲಿ ಯಾವಾಗಲೂ ಸ್ವಚ್ಛವಾಗಿರುವ ಸಿರಿಂಜ್ ಮತ್ತು ನೀಡಲ್ಗಳನ್ನು ಉಪಯೋಗಿಸ್ಬೇಕು ಹೇಳಿದ್ನಲ್ಲ, ಕ್ಲೀನ್ ಆಗಿರ್ಬೇಕು. ಸಿರಿಂಜ್ ಹೊಸದಾಗೇನೆ ಯೂಸ್ ಮಾಡ್ಬೇಕು. ಡಿಸ್ಪೋಸಬಲ್ ಬೇಕಾದಷ್ಟು ಇದಾವೆ, ಅದನ್ನ ಒಂದು ರಾಸಿಗೆ ಒಂದು ಸಿರಿಂಜ್ ಯೂಸ್ ಮಾಡ್ಬೇಕು. ಯಾವಾಗಲೂ ವಾತಾವರಣ ತಂಪಾಗಿರೋ ಸಮಯದಲ್ಲಿ ಲಸಿಕೆಗಳು ಹಾಕಬೇಕು. ನೋಡ್ರ ಇದು ಮೇನ್ ಇಂಪಾರ್ಟೆಂಟ್. ವಾತಾವರಣ ತಂಪಾದಾಗಲೇ ನಾವು ಲಸಿಕೆಗಳು ಹಾಕಬೇಕು. ಅಂದ್ರೆ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿರ್ತೀವಲ್ಲ, ಸ್ವಲ್ಪ ಬಿಸಿಲು ಕಿರಣಗಳು ಬಂತು ಅಂದ್ರೆ ಲಸಿಕೆ ಸ್ಪಾಯಿಲ್ ಆಗಿಬಿಡುತ್ತೆ, ಗುಣಮಟ್ಟ ಹಾಳಾಗುತ್ತೆ. ಗುಣಮಟ್ಟ ಹಾಳಾಗುತ್ತೆ. ಪ್ರಾಣಿಗಳಿಗೆ ಹೆಚ್ಚು ಒತ್ತಡ ಇದ್ದಂತ ಸಂದರ್ಭದಲ್ಲಿ ಲಸಿಕೆ ಹಾಕಬಾರದು. ಈಗ ಟೆನ್ಷನ್ ಇರ್ತವೆ, ಒದ್ದಾಡ್ತಿರ್ತಾವ, ಅವಾಗ ಹಾಕಕ್ ಸಮಸ್ಯೆ ಇದ್ದಾಗ ಕೂಲ್ ಆಗಿರ್ಬೇಕಾದ್ರೆ ಲಸಿಕೆ ಹಾಕ್ಬೇಕು. ಅದಕ್ಕೆ ನಾವು ಬೆಳಿಗ್ಗೆ 5:30 ಸ್ಟಾರ್ಟ್ ಮಾಡ್ತೀವಿ ವ್ಯಾಕ್ಸಿನ್, 9:30 ಒಳಗಡೆ ಮುಗಿಸ್ಬೇಕದು. ಲಸಿಕೆಗಳನ್ನು ಸರಿಯಾದ ವಯಸ್ಸಿನಲ್ಲೇ ತಯಾರಕರು ತಿಳಿಸಿದ ವಿಧಾನದಲ್ಲಿ ಪ್ರಯೋಗ ಮಾಡಬೇಕು. ಈಗ ಒಂದು ಲಸಿಕೆ ಡೋಸ್ ಕೊಟ್ಟಿರ್ತಾರೆ, ಈಗ ಲಸಿಕೆ ಅಪ್ಪ ಇಟಿ ವ್ಯಾಕ್ಸಿನ್ ಎಫ್ ಎಂ ವ್ಯಾಕ್ಸಿನ್ 3 ತಿಂಗಳೊಳಗಡೆ ಮಾಡಂಗಿಲ್ಲ. 3 ತಿಂಗಳೊಳಗಡೆ ಯಾಕಂತಂದ್ರೆ 3 ತಿಂಗಳೊಳಗಡೆ ಮಾಡೋದಕ್ಕೆ ಕಾರಣ ಇದೆ. ಯಾಕೆ ಮಾಡಬಾರ್ದು, ತಾಯಿ ಗರ್ಭದಿಂದ ಬರುವಾಗ ಅದಕ್ಕೆ ಇಮ್ಯುನಿಟಿ ಇರ್ತದೆ, ತಾಯಿಯಿಂದ ಬಂದಿರ್ತದೆ, 3 ತಿಂಗಳವರೆಗೂ ರಕ್ಷಣೆ ಮಾಡ್ತದೆ. ನಾವು 3 ತಿಂಗಳು ಮೇಲ್ಪಟ್ಟು ವ್ಯಾಕ್ಸಿನ್ ಮಾಡಿದ್ರೆ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ರೋಗ ನಿರೋಧಕ ಶಕ್ತಿನೂ ಇಂಪ್ರೂವ್ ಆಗುತ್ತೆ. ಲಸಿಕೆ ಮಾಡಿದಾಗ ಪ್ರಾಣಿಗಳಲ್ಲಿ ಪ್ರತಿಕೂಲ ಕ್ರಿಯೆಗಳು ಸಂಭವಿಸಿದಲ್ಲಿ ತಕ್ಷಣ ಉಪಯೋಗಿಸಲು ಆಂಟಿ ಇನ್ಫ್ಲಮೇಟರಿ, ಆಂಟಿ ಹಿಸ್ಟಾಮಿನ್ಸ್ ಅಂದ್ರೆ ರಿಯಾಕ್ಷನ್ ಅನ್ನೋದು, ಅದು ರಿಯಾಕ್ಷನ್ ಆದಾಗ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ಗಾಯ ಮಾಡತಕ್ಕಂಥ ಆಂಟಿ ಇನ್ಫ್ಲಮೇಟರಿ ಒಂದು, ಆಂಟಿ ಹಿಸ್ಟಾಮಿನ್ ಈ ಇಂಜೆಕ್ಷನ್ ಇಟ್ಕೊಂಡಿರ್ಲೇಬೇಕು. ರಿಯಾಕ್ಷನ್ ಆದಾಗ ಅಲ್ಲಿ ಇಂಜೆಕ್ಷನ್ ಮಾಡಕ್ ಬರ್ತದೆ. ವ್ಯಾಕ್ಸಿನ್ ಮಾಡೋರು ಇದ್ರ ಜೊತೆಗೇನೆ ತಗೊಂಡೋಗ್ತೀವಿ ನಾವು. ಇನ್ನು ರೋಗೋದ್ರೇಕಗಳು ಪದೇ ಪದೇ ಕಂಡು ಬರುವ ಪ್ರದೇಶದಲ್ಲಿ ಪುನರಾವರ್ತಿತ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು. ಒಳ್ಳೇದು ಸರ್. ಇಲ್ಲ ತನಕ ಪಶುಗಳಲ್ಲಿ ಕಂಡು ಬರುವಂತಹ ರೋಗಗಳನ್ನ ತಡೆಗಟ್ಟುವಲ್ಲಿ ಈ ಒಂದು ಲಸಿಕೆಗಳ ಮಹತ್ವ ಯಾವ ರೀತಿ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ತೆ. ಇದುವರೆಗೂ ಪಶುಗಳಿಗೆ ಹಾಕುವ ಲಸಿಕೆಗಳ ಮಹತ್ವ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ಪಶು ಆಸ್ಪತ್ರೆಯ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ದೀಪಾವಳಿ ಬೋನಸ್ ಸಿಕ್ತಾಯೇನು? ಅದಕ್ಕಿಂತ ದೊಡ್ಡದು ಶೀಘ್ರವೇ. ಏನಾಯ್ತು? ದೀಪಾವಳಿ ನೋಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ಗೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಎಲ್ರಿಗೂ ಈಗ ಹವಾಮಾನ ವರದಿ. ರಾಜ್ಯದಲ್ಲಿ ಈಶಾನ್ಯ ಮುಂಗಾರು ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕ ಪ್ರತ್ಯೇಕ ಸ್ಥಳಗಳಲ್ಲಿ ಮಳೆಯಾಗಿದೆ. ದಿನಾಂಕ 25 ನವೆಂಬರ್ 2024. ಹವಾಮಾನ ವರದಿ. ಒಣ ಹವಾಮಾನವು ರಾಜ್ಯದ ಮೇಲೆ ಚಾಲ್ತಿಯಲ್ಲಿರುವ ಸಾಧ್ಯತೆ ಇದೆ. ಕರ್ನಾಟಕದ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಮುಂಜಾನೆಯ ಸಮಯದಲ್ಲಿ ದಟ್ಟ ಮಂಜು ಅಥವಾ ಮಂಜು ಬೀಳುವ ಸಾಧ್ಯತೆ ಇದೆ. ಕರಾವಳಿ ಕರ್ನಾಟಕದ ಪ್ರತ್ಯೇಕ ಸ್ಥಳಗಳಲ್ಲಿ ಕನಿಷ್ಠ ತಾಪಮಾನವು ಸಾಮಾನ್ಯಕ್ಕಿಂತ 1 ಮತ್ತು 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುವ ಸಾಧ್ಯತೆ ಇದೆ ಮತ್ತು ಉತ್ತರ ಆಂತರಿಕ ಕರ್ನಾಟಕದ ಪ್ರತ್ಯೇಕ ಸ್ಥಳಗಳಲ್ಲಿ ಇದು ಸಾಮಾನ್ಯಕ್ಕಿಂತ 2 ಅಥವಾ 4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುವ ಸಾಧ್ಯತೆ ಇದೆ ಮತ್ತು ಇದು ಬಹುಶಃ ಬಳ್ಳಾರಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಪ್ರತ್ಯೇಕ ಸ್ಥಳಗಳಲ್ಲಿ ಸಾಮಾನ್ಯ 2-3 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು. ದಕ್ಷಿಣ ಒಳನಾಡಿನ ಕರ್ನಾಟಕದ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳು, ದಕ್ಷಿಣ ಆಂತರಿಕ ಕರ್ನಾಟಕದ ಜಿಲ್ಲೆಗಳಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆಗಳಿಲ್ಲ. ದಿನಾಂಕ 2/26/2024 ಒಣ ಹವಾಮಾನವು ರಾಜ್ಯದ ಮೇಲೆ ಚಾಲ್ತಿಯಲ್ಲಿರುವ ಸಾಧ್ಯತೆ ಇದೆ. ಕರ್ನಾಟಕದ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಮುಂಜಾನೆಯ ಸಮಯದಲ್ಲಿ ದಟ್ಟ ಮಂಜು ಅಥವಾ ಮಂಜು ಬೀಳುವ ಸಾಧ್ಯತೆ ಇದೆ. ಕರಾವಳಿ ಕರ್ನಾಟಕದ ಪ್ರತ್ಯೇಕ ಸ್ಥಳಗಳಲ್ಲಿ ಕನಿಷ್ಠ ತಾಪಮಾನವು ಸಾಮಾನ್ಯಕ್ಕಿಂತ 1 ಅಥವಾ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುವ ಸಾಧ್ಯತೆ ಇದೆ ಮತ್ತು ಉತ್ತರ ಆಂತರಿಕ ಕರ್ನಾಟಕದ ಪ್ರತ್ಯೇಕ ಸ್ಥಳಗಳಲ್ಲಿ ಇದು ಸಾಮಾನ್ಯಕ್ಕಿಂತ 2 ಅಥವಾ 4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುವ ಸಾಧ್ಯತೆ ಇದೆ ಮತ್ತು ಇದು ಬಹುಶಃ ಬಳ್ಳಾರಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆಯ ಪ್ರತ್ಯೇಕ ಸ್ಥಳಗಳಲ್ಲಿ ಸಾಮಾನ್ಯ 2 ಅಥವಾ 3 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು. ದಕ್ಷಿಣ ಒಳನಾಡಿನ ಕರ್ನಾಟಕದ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳು, ದಕ್ಷಿಣ ಆಂತರಿಕ ಕರ್ನಾಟಕದ ಜಿಲ್ಲೆಗಳಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆಗಳಿಲ್ಲ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಮಬ್ಬಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 28 ಮತ್ತು 17 ಡಿಗ್ರಿ ಸೆಲ್ಸಿಯಸ್ ಆಗುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ, ನಾನು ಮಲ್ಲಿಕಾರ್ಜುನ್, ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನ ಕೆಲಸ ಮಾಡ್ತೀನಿ. ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ, ಭತ್ತದಲ್ಲಿ ನೇರ ಕೂರಿಗೆ ಬಿತ್ತನೆ ಮಾಡುವಂತ ಒಂದು ಪದ್ಧತಿ. ಈ ಪದ್ಧತಿ ಇದೇನು ಹೊಸ ಪದ್ಧತಿ ಏನಲ್ಲ, ಹಳೆ ಪದ್ಧತಿನೇ. ಬಟ್ ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಈ ಕೂಲಿ ಆಳುಗಳ ಸಮಸ್ಯೆ ಕಂಡಾಗ ನಾವು ಬೇರೆ ಬೇರೆ ಪದ್ಧತಿಗಳನ್ನ ಹುಡ್ಕೊಂಡು ಹೋಗ್ತೀವಿ. ಅದರಲ್ಲಿ ಬಹಳ ಮುಖ್ಯವಾದ ಈ ಪದ್ಧತಿ ಇತ್ತೀಚಿನಗಳಲ್ಲಿ ಬಹಳ ಪ್ರಚಲಿತ ಆಗ್ತಾ ಇದೆ. ನೇರ ಕೂರಿಗೆ ಭತ್ತ ಬಿತ್ತನೆಯಲ್ಲಿ ನಾವು ಈ ಒಂದು ಏನು ಪದ್ಧತಿನ ಮಾಡಿದಾಗ ಖರ್ಚು ತುಂಬಾ ಕಡಿಮೆ ಬರುತ್ತೆ ಅಂತೀವಿ. ಎಲ್ಲಿ ನಮಗೆ ಖರ್ಚು ಉಳಿತಾಯ ಆಗುತ್ತೆ ಅಂದ್ರೆ, ಸಾಮಾನ್ಯ ಪದ್ಧತಿಯಲ್ಲಿ ನಮ್ಗೆ 25 ಕೆಜಿ ಬೀಜ ಬೇಕಾಗುತ್ತೆ, ಇಲ್ಲಿ ನಮ್ಗೆ ಕೇವಲ ಒಂದು 8-10 ಕೆಜಿ ಬೀಜ ಬೇಕಾಗುತ್ತೆ. ಇಲ್ಲೂ ಸಹ ನೀವು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ನಾವು ಕಡಿಮೆ ಮಾಡಬಹುದು. ಇಲ್ಲಿ ಬಹಳ ಮುಖ್ಯವಾದ ಸವಾಲು ಏನಪ್ಪ ನಮಗೆ ಅಂತಂದ್ರೆ, ಬಿತ್ತನೆ ಮಾಡೋ ಸಮಯದಲ್ಲಿ ಏನು ಭೂಮಿ ಸಮತಟ್ಟಾಗಿರ್ಬೇಕು. ಯಾಕೆ ಅಂತಂದ್ರೆ, ಸಮತಟ್ಟಾಗಿದ್ರೆ ಏನಾಗುತ್ತೆ, ಒಂದು ಲಾಭ ಏನಪ್ಪ ಅಂತಂದ್ರೆ ಕಳೆ ನಿರ್ವಹಣೆಗೆ ಅನುಕೂಲ ಆಗುತ್ತೆ, ಬಿತ್ತನೆ ಮಾಡೋದು ಫಾಸ್ಟ್ ಆಗುತ್ತೆ, ಮತ್ತೆ ನೀರಿನ ನಾವು ನಿರ್ವಹಣೆ ಮಾಡೋದು ಬಹಳ ಸುಲಭ ಆಗುತ್ತೆ. ನಮ್ಗೆ ಅಕಸ್ಮಾತ್ ನಮ್ಮ ಭೂಮಿಯಲ್ಲಿ ಕಳೆಗಳು ಬಹಳ ಜಾಸ್ತಿ ಇತ್ತು ಅಂತಂದ್ರೆ, ನೀವು ಬಿತ್ತನೆ ಮಾಡೋಕ್ಕಿಂತ ಮುಂಚೆನೆ ಒಂದು ಸಣ್ಣ ನೀರು ಕೊಟ್ಬಿಟ್ಟು ನೀವು ಒಂದ್ಸರಿ ಕಲ್ಟಿವೇಟರ್ ಹೊಡೆದ್ರೆ ನಮಗೆ 70% ಕಳೆ ಹೋಗ್ಬಿಡುತ್ತೆ. ಆಮೇಲೆ ಈ ಸಂಯುಕ್ತ ಕೂರ್ಗೆ ಬಳಕೆ ಮಾಡಿ ಬಿತ್ತನೆ ಮಾಡೋದ್ರಿಂದ ಇದು ನಮಗೆ ಇಲ್ಲಿ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ, 2 ಕೆಲಸ ಮಾಡುತ್ತೆ. ಒಂದು ಬಿತ್ತನೆ ಆಗುತ್ತೆ, ಇನ್ನೊಂದು ಏನಾರ ಕಳೆ ಇದ್ರೆ ಆ ಕಳೆನ ತೆಗೆದು ಬಿಡುತ್ತೆ. ಇಲ್ಲಿ ನಮಗೆ 2 ಸರಿ ಕಳೆ ನಿರ್ವಹಣೆ ಆಗುತ್ತೆ. ಇದನ್ನು ನಾವು ನೋಡ್ರಿ, ಒಣ ಪದ್ಧತಿಯಲ್ಲೂ ಬಿತ್ತನೆ ಮಾಡಬಹುದು, ಅಕಸ್ಮಾತ್ ತೇವಾಂಶ ಇದ್ರೂ ಬಿತ್ತನೆ ಮಾಡಬಹುದು. ನೀವು ಬಿತ್ತನೆ ಮಾಡಿದ ತಕ್ಷಣ ನಮ್ಮ ಭೂಮಿಯಲ್ಲಿ ತೇವಾಂಶ ಇದ್ರೆ 3 ದಿವಸಗಳ ಒಳಗೆ ಕಳೆನಾಶಕನ ನಾವು ಸಿಂಪರಣೆ ಮಾಡಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಯಾಕೆ ನಾನು 3 ದಿವಸ ಒಳಗೆ ಮಾಡಬೇಕು ಅಂತಂದ್ರೆ, ಇದು ಕಳೆ ಬರೋಕಿಂತ ಮುಂಚೆ ಮಾಡುವಂತ ಸಿಂಪರಣೆ. ಯಾವ ಕಳೆನಾಶಕಪ್ಪ ಅಂದ್ರೆ, ಪೆಂಡಮಿತ್ರಿನ್ ಅಂತ ಸಿಗುತ್ತೆ, 700 ml ಪ್ರತಿ ಒಂದು ಎಕರೆ ಪ್ರದೇಶಕ್ಕೆ ಇದನ್ನ ಸಿಂಪರಣೆ ಮಾಡಬೇಕು. ಕಳೆಯನ್ನ ನಿರ್ವಹಣೆ ಮಾಡಬೇಕಾದ್ರೆ ರೈತ ಬಾಂಧವರಿಗೆ ಕಳೆನಾಶಕ ಸಿಂಪರಣೆ ಮಾಡಬೇಕಾದ್ರೆ ಏನಪ್ಪಾ ಅಂದ್ರೆ, ರಿವರ್ಸ್ ಆಗಿ ಸಿಂಪರಣೆ ಮಾಡಬೇಕು, ತುಳ್ಕೊಂಡು ಹೋಗಿ ಸಿಂಪರಣೆ ಮಾಡಬಾರ್ದು. ಒಂದು. ಎರಡನೇದು, ಏನು 3 ದಿವಸ ಆದ್ಮೇಲೆ ಏನು ನಾವು ಒಂದು ಸುಮಾರು ಒಂದು 15-20 ದಿವಸ ಒಳಗೆ ಇನ್ನೊಂದು ಕಳೆ ನಿರ್ವಹಣೆ ಮಾಡಬೇಕು. ಅಂದ್ರೆ ಉದಯೋನ್ಮುಖ ಅಂದ್ರೆ ಕಳೆನಾಶಕ, ಕಳೆ ಬಂದ ನಂತರ ಸಿಂಪರಣೆ ಮಾಡೋದು. ಸೋಡಿಯಂ ಬಿಸ್ಪೈರಿ ಪ್ಯಾಕ್ ಅಂತ ಹೇಳಿ, ಇದು ಸಹ ನಿಮಗೆ 250 ml 2 ಎಕರೆ ಪ್ರದೇಶಕ್ಕೆ ಇದು ಸಾಕಾಗುತ್ತೆ. ನಾವು ಯಾಕೆ ಇಷ್ಟೊಂದು ರೈತ ಬಾಂಧವರಿಗೆ ನಾವು ತಿಳಿ ಹೇಳ್ತೀವಿ ಅಂತಂದ್ರೆ, ಈ ಒಂದು DSR ಪದ್ಧತಿಯಲ್ಲಿ ಚಾಲೆಂಜ್ ಆಗಿರೋದೆ ಕಳೆ ನಿರ್ವಹಣೆ. ನಾವು ಸಕ್ಸಸ್ಫುಲ್ ಆಗಿ ಕಳೆ ನಿರ್ವಹಣೆ ನಾವು ಮಾಡ್ಬಿಟ್ರೆ ಗೆದ್ಬಿಡ್ತೀವಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ, ಸಮಗ್ರ ಕಳೆ ನಿರ್ವಹಣೆಗೆ ಹೋಗ್ಬೇಕು. ಒಂದು ಕಳೆನಾಶಕ ಆಯ್ತು, ಎರಡನೇದು ನಮ್ಮ ಹತ್ರ ಎತ್ತಿದ್ರೆ ಎಡೆಕುಂಟೆಯಲ್ಲಿ ಕಳೆ ನಿರ್ವಹಣೆ ಮಾಡಬೇಕು. ಮೂರನೇದು ಇತ್ತೀಚಿನ ದಿನಗಳಲ್ಲಿ ಸೈಕಲ್ ವೀಡರ್ ಅಂತ ಬಂದಿದೆ, ಅಂದ್ರೆ ಪವರ್ ಆಪರೇಟೆಡ್, ಇದರಲ್ಲೂ ಸಹ ನಾವು ಕಳೆ ನಿರ್ವಹಣೆ ಮಾಡಬಹುದು. ಈ ನೇರ ಕೂರಿಗೆ ಭತ್ತ ಬಿತ್ತನೆಯಲ್ಲಿ ನೋಡ್ರಿ, ಈ 2-3 ಪದ್ಧತಿಗಳಿಂದ ಅಂದ್ರೆ ನಾವು ಇಲ್ಲಿ ರೊಳ್ಳಿ, ಯಾವುದು ರೊಳ್ಳಿ ಹೊಡಿತಾ ಇಲ್ಲ, ಇಲ್ಲಿ ನಮಗೆ 3-4 ಸಾವಿರ ರೂಪಾಯಿ ಉಳಿದ್ಬಿಡುತ್ತೆ, ಮತ್ತೆ ಬೀಜದ ಖರ್ಚು ಉಳಿಯುತ್ತೆ, ಮತ್ತೆ ಕಳೆ ನಿರ್ವಹಣೆಯಲ್ಲೂ ಅಷ್ಟೇ, ನಾವು ಸರಿಯಾದ ರೀತಿಯಲ್ಲಿ ಕಳೆ ನಿರ್ವಹಣೆ ಮಾಡಿಬಿಟ್ರೆ ನಮ್ಮ ಬೆಳೆ 30-40 ದಿವಸ ದಾಟ್ಬಿಟ್ರೆ ನಾವು ಗೆದ್ಬಿಡ್ತೀವಿ. ಮತ್ತೆ ನೀರನ್ನು ಸಹ ನಾವು ಇಲ್ಲಿ ಯಾವ ತರ ನೀರು ಕೊಡ್ಬೇಕಪ್ಪ ಅಂತಂದ್ರೆ, ನಾವು ಬಗರಸಿ ಇದ್ದಾಗ ಆ ಸಂದರ್ಭದಲ್ಲಿ ನಾವು ನೀರು ಹಾಸಿದ್ರೆ ಸಾಕಾಗುತ್ತೆ. ಇಲ್ಲಿ ನಮಗೆ ರೈತರು ಹೇಳೋ ಪ್ರಕಾರ ನಮಗೊಂದು 7-8 ನೀರು ಕೊಟ್ಬಿಟ್ರೆ ನಮ್ಮ ಬೆಳೆ ನಮಗೆ ಬಂದ್ಬಿಡುತ್ತೆ ಅಂತ. ರಾಗಿ ಮತ್ತು ಜೋಳ ಹೆಂಗ್ ಬೆಳಿತೀವಲ್ಲ ಅದೇ ಪದ್ಧತಿಯಲ್ಲಿ ಮಾಡ್ಬೋದು. ಇಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ಬೋದು, ಇನ್ನು ಮುಂದುವರೆದು ಡ್ರಿಪ್ ಇರಿಗೇಷನ್ಗೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಈ ನೀರು ಹಾಯಿಸೋದು, ಸಾಲ್ ಬಿಟ್ಟು ಸಾಲ್ ನೀರು ಹಾಯಿಸ್ಬಿಟ್ರೆ ನಮಗೆ ನೀರು ನಿರ್ವಹಣೆ ಬಹಳ ಸಮರ್ಪಕವಾಗುತ್ತೆ. ಮತ್ತೆ ಗೊಬ್ಬರದ ನಿರ್ವಹಣೆ ಬಂದಾಗ ಸಾರಜನಕ 40, ರಂಜಕ 20 ಮತ್ತು ಪೊಟಾಷ್ 20. ಇದನ್ನು ಬಿತ್ತನೆ ಸಮಯದಲ್ಲಿ ಶೇಕಡ 50% ಸಾರಜನಕ ಪೂರ್ತಿ ರಂಜಕ ಪೊಟಾಷು. ಇನ್ನು ಕೆಲವು ಪ್ರದೇಶಗಳಲ್ಲಿ ಈಗೆಲ್ಲ ನಾವು ನ್ಯಾನೋ ಯೂರಿಯಾ ಬಳಕೆ ಮಾಡ್ತಾ ಇದ್ದೀವಿ. ನೀವು ನ್ಯಾನೋ ಯೂರಿಯನ್ನು ಸಹ 4 ml ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಮೇಲ್ಗೊಬ್ಬರ ಕೊಡುವ ಬದಲು ಈ ನ್ಯಾನೋ ಯೂರಿಯನ್ನು ಕೊಡ್ಬೋದು. ಅಂದರೆ ಒಂದು 25 ಡೇಸಿಗೆ ಒಂದು ಸ್ಪ್ರೇ, 20 ಡೇಸ್ ಬಿಟ್ಟು 45 ಡೇಸಿಗೆ ಇನ್ನೊಂದು ಸ್ಪ್ರೇ. ಅಂದರೆ ಹೂವು ಬರೋಕ್ಕಿಂತ ಮುಂಚೆ ಈ ಸಿಂಪರಣೆ ಮಾಡುವುದು ಭಾಳ ಸೂಕ್ತ. ನ್ಯಾನೋ ಯೂರಿಯಾ ಇಲ್ಲಿ ಏನಾಗುತ್ತೆ, ನ್ಯಾನೋ ಯೂರಿಯಾ ಸಿಂಪರಣೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಬೋದು. ಏನು ಮೇಲ್ಗೊಬ್ಬರ ಯೂರಿಯಾ ಕೊಡ್ಬೇಕಾದ್ರೆ ಭಾಳ ಲಾಸ್ ಆಗುತ್ತೆ ಮತ್ತು ನೀರಿಗೆ ಹೋಗಿ ಸೇರುತ್ತೆ. ಈ ನೀರು ನಮ್ಗೆ ಏನಂದ್ರೆ ಗ್ರೌಂಡ್ ವಾಟರ್ಗೆ ಸೇರುತ್ತೆ ಸಾರಜನಕ. ಹಾಗಾಗಿ ಇದನ್ನು ತಪ್ಪಿಸಬೇಕಪ್ಪ ಅಂದ್ರೆ ನ್ಯಾನೋ ಯೂರಿಯಾನ ಬಳಕೆ ನಾವು ಮಾಡಬೇಕಾಗಿದೆ. ಇವೆಲ್ಲ ಕ್ರಮಗಳನ್ನ ನಾವು ಅನುಸರಿಸಿದ್ರೆ ಲೆಕ್ಕಾಚಾರ ಮಾಡಿದ್ವಿ, ಇಳುವರಿಯಲ್ಲಿ ಏನು ವ್ಯತ್ಯಾಸ ಬಂದಿಲ್ಲ. ಸುಮಾರು ನಿಮಗೆ 1 ಎಕರೆ ಪ್ರದೇಶಕ್ಕೆ ಖರ್ಚು ಒಂದು 7-8 ಸಾವಿರ ರೂಪಾಯಿ ಉಳಿಯುತ್ತೆ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ 9449686495 ಕರೆ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು ಅಂತ ತಮ್ಮಲ್ಲಿ ಕೇಳ್ಕೊತಾರೆ. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಈಗ ಒಂದು ಜನಪದ ಗೀತೆ. ಕರಕರೆ ಮಾಡಬೇಡ ನೇರಾಲ ಹಣ್ಣು ಬಲು ಕಪ್ಪು, ಕಪ್ಪು ಹೆಂಡತಿ ಎಂದು ಕರಕರೆ ಮಾಡಬೇಡ ನೇರಾಲ ಹಣ್ಣು ಬಲು ಕಪ್ಪು, ನೇರಾಲ ಹಣ್ಣು ಬಲು ಕಪ್ಪು ಆದರೆ ತಿಂದು ನೋಡಿದರೆ ರುಚಿ ಬಹಳ, ನೇರಾಲ ಹಣ್ಣು ಬಲು ಕಪ್ಪು ಆದರೆ ತಿಂದು ನೋಡಿದರೆ ರುಚಿ ಬಹಳ, ಕಪ್ಪು ಹೆಂಡತಿ ಎಂದು ಕರಕರೆ ಮಾಡಬೇಡ ನೇರಾಲ ಹಣ್ಣು ಬಲು ಕಪ್ಪು, ನೇರಾಲ ಹಣ್ಣು ಬಲು ಕಪ್ಪು. ಕೆಂಪು ಹೆಂಡತಿ ಎಂದು ಸಂತೋಷ ಪಡದಿರು ಅತ್ತಿಯ ಹಣ್ಣು ಬಲು ಕೆಂಪು, ಕೆಂಪು ಹೆಂಡತಿ ಎಂದು ಸಂತೋಷ ಪಡದಿರು ಅತ್ತಿಯ ಹಣ್ಣು ಬಲು ಕೆಂಪು, ಅತ್ತಿಯ ಹಣ್ಣು ಬಲು ಕೆಂಪು ಆದರೆ, ಅತ್ತಿಯ ಹಣ್ಣು ಬಲು ಕೆಂಪು ಆದರೆ ಬಿಚ್ಚಿ ನೋಡಿದರೆ ಹುಳು ಬಹಳ, ಬಿಚ್ಚಿ ನೋಡಿದರೆ ಹುಳು ಬಹಳ, ಬಿಚ್ಚಿ ನೋಡಿದರೆ ಹುಳು ಬಹಳ. ಕಪ್ಪು ಹೆಂಡತಿ ಎಂದು ಕರಕರೆ ಮಾಡಬೇಡ ನೇರಾಲ ಹಣ್ಣು ಬಲು ಕಪ್ಪು, ನೇರಾಲ ಹಣ್ಣು ಬಲು ಕಪ್ಪು. ಕಾಗೆಗೆ ಕಣ್ಣಿಟ್ಟ ಕರಿಯ ಹುಬ್ಬಿನ ಜಾಣ ಮಾವಿನ ಹಣ್ಣ ಮನೆಯಾಗೆ, ಕಾಗೆಗೆ ಕಣ್ಣಿಟ್ಟ ಕರಿಯ ಹುಬ್ಬಿನ ಜಾಣ ಮಾವಿನ ಹಣ್ಣ ಮನೆಯಾಗೆ, ಮಾವಿನ ಹಣ್ಣ ಮರೆಯಾಗೆ ಇಟ್ಟುಕೊಂಡು ಮನಸಿಟ್ಟೆ, ಹತ್ತಿ ಹಣ್ಣಿಗ್ಯಾಕೆ ಮನಸಿಟ್ಟೆ, ನೀ ಹತ್ತಿ ಹಣ್ಣಿಗ್ಯಾಕೆ ಮನಸಿಟ್ಟೆ. ಕಪ್ಪು ಹೆಂಡತಿ ಎಂದು ಕರಕರೆ ಮಾಡಬೇಡ, ನೇರಾಲ ಹಣ್ಣು ಬಲು ಕಪ್ಪು, ನೇರಾಲ ಹಣ್ಣು ಬಲು ಕಪ್ಪು. ಇದ್ದಾಗೆ ಮುಳ್ಳ್ಯಾಕೆ ಮುಡಿಯುವೆ ಕಲ್ಯಾಣದಯ್ಯ ಬಸವಯ್ಯ, ಮಲ್ಲಿಗೆ ಇದ್ದಾಗೆ ಮುಳ್ಳ್ಯಾಕೆ ಮುಡಿಯುವೆ ಕಲ್ಯಾಣದಯ್ಯ ಬಸವಯ್ಯ. ಕಲ್ಯಾಣದಯ್ಯ ಬಸವಯ್ಯನಿರುವಾಗ, ಕಲ್ಯಾಣದಯ್ಯ ಬಸವಯ್ಯನಿರುವಾಗ ಕಲ್ಲಿಗ್ಯಾಕೆ ಕೈಯ ಮುಗಿಯುವೆ, ಕಲ್ಲಿಗ್ಯಾಕೆ ಕೈಯ ಮುಗಿಯುವೆ, ಕಲ್ಲಿಗ್ಯಾಕೆ ಕೈಯ ಮುಗಿಯುವೆ. ಕಪ್ಪು ಹೆಂಡತಿ ಎಂದು ಕರಕರೆ ಮಾಡಬೇಡ, ನೇರಾಲ ಹಣ್ಣು ಬಲು ಕಪ್ಪು,